ಎಲೆಯ ಮಧ್ಯಭಾಗದವರೆಗೂ ಸಹ ಹರಡುತ್ತದೆ. ಕ್ರಮೇಣವಾಗಿ ಹಳದಿ ಲಕ್ಷಣಗಳು ಎಲೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ವರ್ಷ ಕಳೆದಂತೆ ಎಲೆಗಳ ಪ್ರಮಾಣ ಮತ್ತು ಗಾತ್ರ ಕಡಿಮೆಯಾಗಿ ಎಲೆಯು ಒರಟಾಗುತ್ತದೆ ಮತ್ತು ಎಲೆಗಳ ಒಟ್ಟು ಗಾತ್ರ ಕಡಿಮೆಯಾಗುತ್ತಾ ಹೋಗುತ್ತದೆ. ರೋಗ ಮುಂದುವರೆದಂತೆ ಅನೇಕ ಮರಗಳಲ್ಲಿ ಕಾಯಿಗಳ ಗಾತ್ರ ಚಿಕ್ಕದಾಗಿ, ತಿರುಳು ಕಪ್ಪದಾಗಿ, ಸುಳಿ ಭಾಗವೆಲ್ಲ ಕಳಚಿ ಬಿದ್ದು ಬರೀ ಕಾಂಡ ಮಾತ್ರ ಉಳಿದು ಟೆಲಿಫೋನ್ ಕಂಬದಂತೆ ಕಾಣಿಸುತ್ತದೆ. ಹಾಗೂ ಎಳೆಯ ಬೇರಿನ ತುದಿಗಳು ಮೃದುವಾಗಿ ಕೊಳೆಯುವುದಲ್ಲದೆ ಬೇರಿನ ಬೆಳವಣಿಗೆಯೂ ಸಹ ಕುಂಠಿತಗೊಳ್ಳುವುದು. ಮರದ ಗೆಣ್ಣುಗಳ ಅಂತರ ಕಡಿಮೆಯಾಗುತ್ತಾ ಬಂದು ಎಲೆಗಳು ಉದುರುವುದರಿಂದ ಮರದ ತುದಿ ಚೂಪಾದಂತೆ ಕಾಣುತ್ತದೆ. ಈ ಹಳದಿ ಎಲೆ ರೋಗವು ಒಂದು ಸಂಕೀರ್ಣ ಸಮಸ್ಯೆಯಾಗಿದ್ದು ಇದಕ್ಕೆ ಹಲವಾರು ವಿಷಯಗಳು ಕಾರಣವಾಗಿರುತ್ತವೆ. ಇದರಲ್ಲಿ ಪ್ರಮುಖವಾಗಿ ಕೀಟಗಳಿಂದ ಹರಡುವ ಫೈಟೋಪ್ಲಾಸ್ಮಾ ಎಂಬ ಸೂಕ್ಷ್ಮಾಣುಜೀವಿಯ ಹಾವಳಿ. ಈ ಸೂಕ್ಷ್ಮಾಣುಜೀವಿಯು ಏನು ರೋಗ ಪೀಡಿತ ಮರಗಳನ್ನು ಆವರಿಸಿಕೊಂಡು ಅದು ಆ ರೋಗವು ಉಲ್ಬಣಗೊಳ್ಳಲು ಕಾರಣವಾಗುತ್ತದೆ. ಅದಲ್ಲದೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಹಾಗೂ ಸಾವಯವ ಇಂಗಾಲದ ಕೊರತೆಯೂ ಸಹ ಗಿಡಗಳು ಅವುಗಳ ಶಕ್ತಿಯನ್ನು ಕಳೆದುಕೊಂಡು ಅವುಗಳ ಏನು ಆಹಾರೋತ್ಪಾದನೆ ಅಥವಾ ಅದರ ಸಾಮಾನ್ಯ ಚಯಾಪಚಯ ಕ್ರಿಯೆಗಳಲ್ಲಿ ವ್ಯತ್ಯಯವಾಗುವುದರಿಂದ ಈ ರೋಗವು ಹೆಚ್ಚಲು ಕಾರಣವಾಗುತ್ತದೆ. ಇದಲ್ಲದೆ ಮಣ್ಣಿನ ಆಮ್ಲತೆಯು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ಸೊ ಆದ್ದರಿಂದ ಈ ಒಂದು ಕಾರಣವೂ ಸಹ ಈ ರೋಗದ ಹೆಚ್ಚಲು ಪ್ರಮುಖ ಕಾರಣವಾಗುತ್ತದೆ. ಇದಲ್ಲದೆ ಮಳೆಗಾಲದಲ್ಲಿ ನೀರು ಸರಿಯಾಗಿ ಬಸಿದು ಹೋಗದೇ ಇರುವುದರಿಂದ ಬೇರುಗಳ ಉಸಿರಾಟಕ್ಕೆ ತೊಂದರೆಯಾಗುವುದರಿಂದ ನೀರಿನ ಹೀರುವಿಕೆ ಮತ್ತು ಪೋಷಕಾಂಶಗಳ ಹೀರುವಿಕೆಯೂ ಸಹ ಕುಂಠಿತಗೊಂಡು ಮರಗಳು ಬಲಹೀನಗೊಳ್ಳುತ್ತವೆ. ಇದರಿಂದ ಈ ರೋಗದ ಉಲ್ಬಣತೆಯು ಜಾಸ್ತಿಯಾಗುತ್ತದೆ. ಅದಲ್ಲದೆ ಕೊಳೆ ರೋಗವನ್ನು ನಿಯಂತ್ರಿಸಲು ಬಳಸುವ ಬೋರ್ಡೋ ದ್ರಾವಣದಲ್ಲಿ ಅತಿಯಾದ ಬಳಕೆಯಿಂದ ತಾಮ್ರ ಮತ್ತು ಕಬ್ಬಿಣದ ನಂಜಿನ ಸಮಸ್ಯೆ ಹೆಚ್ಚಾಗುವುದರಿಂದ, ಅದಲ್ಲದೆ ಈ ಪೋಷಕಾಂಶಗಳಾದ ಮ್ಯಾಗ್ನೀಷಿಯಂ ಹಾಗೂ ಕ್ಯಾಲ್ಶಿಯಂ ಅದಲ್ಲದೆ ಲಘು ಪೋಷಕಾಂಶಗಳ ಕೊರತೆಯಿಂದಲೂ ಸಹ ಈ ರೋಗವು ಹೆಚ್ಚಾಗಲು ಕಾರಣವಾಗುತ್ತದೆ. ಬೇಸಿಗೆಯಲ್ಲಿ ಉಂಟಾಗುವ ಅತಿಯಾದ ನೀರಿನ ಕೊರತೆಯು ಸಸ್ಯಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಈ ರೋಗವು ಅತಿಯಾಗಿ ಉಲ್ಬಣಗೊಳ್ಳುವಂತೆ ಮಾಡುತ್ತದೆ. ಇದರ ನಿರ್ವಹಣಾ ಕ್ರಮಗಳನ್ನು ನಾವು ನೋಡುವುದಾದರೆ, ಮಳೆಗಾಲದಲ್ಲಿ ವ್ಯವಸ್ಥಿತವಾದ ಬಸಿಗಾಲುವೆಗಳನ್ನು ಕಲ್ಪಿಸುವುದು, ಬೇಸಿಗೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು ಗಿಡಗಳಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳುವುದು, ಕೊಟ್ಟಿಗೆ ಗೊಬ್ಬರ ಹಾಗೂ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಳಸುವುದು, ಲಘು ಮತ್ತು ಪೋಷಕಾಂಶಗಳ ಕೊರತೆ ಕಂಡುಬಂದಲ್ಲಿ ಮ್ಯಾಗ್ನೀಷಿಯಂ, ಸತು, ಗಂಧಕ, ಬೋರಾನ್ಗಳನ್ನು 3 ವರ್ಷಕ್ಕೊಮ್ಮೆಯಂತೆ ಕೊಡುವುದು, ಇದಲ್ಲದೆ ಗಿಡಗಳ ಮಧ್ಯದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸುವುದರಿಂದ ಸಾವಯವ ಇಂಗಾಲದ ಪ್ರಮಾಣವನ್ನು ಮಣ್ಣಿನಲ್ಲಿ ಹೆಚ್ಚಿಸುವುದು, ಸಮಗ್ರ ರೋಗ ಹಾಗೂ ಕೀಟ ನಿರ್ವಹಣೆಯನ್ನು ಸೂಕ್ತ ಕಾಲದಲ್ಲಿ ನಿರ್ವಹಿಸುವುದು ಹಾಗೂ ಬೇರಿನ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ನಾವು ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಮಾಹಿತಿಗೆ ನನ್ನ ದೂರವಾಣಿ ಸಂಖ್ಯೆ 9448519126ಕ್ಕೆ ಸಂಪರ್ಕಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಶೇಂಗಾ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿ ಬೀರಣ್ಣ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಶೇಂಗಾ ಬೆಳೆಯನ್ನು ಯಾವ ರೀತಿ ಬೆಳಿಬಹುದು, ಅದು ಲಾಭದಾಯಕವಾಗಿ ಹೇಗೆ ಬೆಳೆದರೆ ಸೂಕ್ತ ಅನ್ನೋದ್ರ ಬಗ್ಗೆ ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಯುವ ರೈತರಾದಂಥ ಜಿ ವೀರಣ್ಣ ಅವರು. ನಮಸ್ಕಾರ ವೀರಣ್ಣ ಅವರೇ. ಸರ್ ನಮಸ್ಕಾರ. ಈಗ ರಣ್ಣ ಅವರೇ, ತಾವು ಕುಷ್ಕಿಯಲ್ಲೇ ಶೇಂಗಾ ಬೆಳಿತೀವಿ ಅಂತ ಹೇಳಿದಿರಿ, ತಮ್ಮದು ಹೊಲ ಎಷ್ಟು ಎಕರೆ ಇದೆ, ಎಷ್ಟು ಎಕರೆಯಲ್ಲಿ ನೀವು ಶೇಂಗಾ ಬೆಳಿತೀರಿ? ನಮ್ಮದು ಕುಷ್ಕಿ ಭೂಮಿ ಒಟ್ಟು 10 ಎಕರೆ ಜಮೀನಿದೆ. ನಾವು 1 ವರ್ಷಕ್ಕೆ ಸರ್ ಕಮ್ಮಿ ಅಂದರೂ 4 ಚೀಲ ಹಾಕ್ತೀವಿ ಸರ್. 10 ಎಕರೆಯಲ್ಲಿ 4 ಚೀಲ ಬೀಜನ ಹಾಕ್ತೀವಿ. ಎಲ್ಲ ಕುಷ್ಕಿ ಭೂಮಿ ಸರ್ ನಮ್ಮದು, ಮಳೆ ಆಶ್ರಿತ ಕುಷ್ಕಿ ಭೂಮಿಯಲ್ಲಿ 4 ಚೀಲ ಶೇಂಗಾ ಬೀಜನ ಹಾಕ್ತೀವಿ. ಯಾವ ತಳಿ ಬೆಳಿತೀರಿ? ಸರ್ ನಾವು ಹಿಂದೆ ಎಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಎಲ್ಲ ಹಿಂದೆ ಏನು ಬೆಳೀತಿದ್ರು ಅದನ್ನೇ ಬೆಳ್ಕೊಂತ ಬರ್ತಿದ್ವಿ ಸರ್. 3-4 ವರ್ಷ ಕೂಡ ಅದನ್ನೇ ಬೆಳ್ಕೊಂಬರ್ತಿದ್ವಿ. ಆದರೆ ಆ ಒಂದು ಬೆಳ್ಕೊಂಬರೋದ್ರಿಂದ ಇಳಿವರ ಕುಂಠಿತ ಆಗುತ್ತೆ ಸರ್. ಬರ್ತಾ ಕುಂಠಿತ ಆಗಿರೋದ್ರಿಂದ ನಾವು ಈಗ ಬೇರೆ ಬೇರೆ ಒಂದು ತಳಿಗೆ ಹೋಗ್ತೀವಿ. ಅಂದರೆ K6 ಇರ್ಬೋದು, ಮತ್ತು ಆಂಧ್ರದಲ್ಲಿ ಒಂದು ಕದರಿ ತಳಿ ಅಂತ ಬರ್ತದೆ, ಅಂಥ ಒಂದು ಶೇಂಗಾ ಇರ್ಬೋದು. ಅಂದರೆ ವರ್ಷ ವರ್ಷದಲ್ಲೂ ಕೂಡ ಚೇಂಜ್ ಮಾಡ್ತೀವಿ ಸರ್. ಈಗ ಬೇರೆ ಯಾರಾದರೂ ಒಂದು ಕೃಷಿಕರು ಪಕ್ಕದಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ, ಒಂದು ಚೀಲಕ್ಕೆ 35-40 ಚೀಲಿ ಅಂದರೆ ಅದು ಒಳ್ಳೆ ಬೀಜಗಳನ್ನು ನೋಡಿಬಿಟ್ಟು ಅದು ಯಾವ ತಳಿ ಏನಂತ ನಾವು ತಿಳ್ಕೊಂಬಿಟ್ಟು ಅಂಥ ಒಂದು ತಳಿ ಕೂಡ ನಾವು ಆಯ್ಕೆ ಮಾಡ್ಕೊಂತೀವಿ. ಇಲ್ಲಾಂದರೆ ನಾವು ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಇನ್ನೂ ಯಾವ್ಯಾವ ಹೊಸ ತಳಿಗಳಿದ್ದಾವೆ ಅಂತೇಳಿ ನಾವು ಕೇಳ್ಕೊಂಡು ಆ ಒಂದು ತಳಿಗಳ ಬಗ್ಗೆ ನಾವು ಆಯ್ಕೆ ಮಾಡ್ಕೊಂತೀವಿ ಸರ್. ಈಗ ಎರಡನೇವ್ರೆ, ನೀವು ಕೃಷಿಯಲ್ಲಿ ಶೇಂಗಾ ಬೆಳೆಯೋದ್ರಿಂದ ವರ್ಷಕ್ಕೊಂದು ಬೆಳೆ ಬೆಳಿತೀರಿ, ಆಮೇಲೆ ನೀವು ಬೆಳೆ ಬದಲಾವಣೆ ಮಾಡೋ ಸಂದರ್ಭ ಬರೋದಿಲ್ಲ, ಯಾಕಂದರೆ ವರ್ಷಕ್ಕೊಂದೇ ಬೆಳೆ ಬೆಳೆಯೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ಶೇಂಗಾ ಬೆಳೆ ಬೆಳಿಲಿಕ್ಕೆ ನೀವು ಭೂಮಿನ ಯಾವಾಗ ನಿಂದ ಒಂದು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ, ಏನೆಲ್ಲ ಒಂದು ಸಿದ್ಧತೆಯನ್ನು ಮಾಡ್ತೀರಿ? ಸರ್, ನಾವು ಮೊದಲಿಗೆ ಮಾಗಿ ಉಳುಮೆ ಅಂತ ಮಾಡ್ಕೋಬೇಕು ಸರ್. ನಾವೇನು ಶೇಂಗಾ ಕೀಳ್ತೀವೋ, ಶೇಂಗಾ ಕಿತ್ತ ತದನಂತರದಲ್ಲಿ ನಾವು ಮಾಗಿ ಉಳುಮೆ ಬೇಸಿಗೆಯಲ್ಲಿ ಮಾಡ್ಕೋಬೇಕು. ಅಂದರೆ ಈ ಮಾರ್ಚು ಏಪ್ರಿಲ್ ಆ ತಿಂಗಳಲ್ಲಿ ನಾವು ಮಾಗಿ ಉಳುಮೆ ಮಾಡ್ಕೊಂಡು ಎರಡು ಸರಿ ಟಿಲ್ಲರು ಅಥವಾ ಬಲರಾಮನು ಕಲ್ಟಿವೇಟ್ರು ಅಂದರೆ ನೇಗಿಲಲ್ಲೇ ಆಗಿರಲಿ ಚೆನ್ನಾಗಿ ಉಳುಮೆ ಮಾಡ್ಬೇಕು ಸರ್. ಅದು ನೀರನ್ನು ಭೂಮಿಯಲ್ಲಿ ಶೇಖರಣೆ ಮಾಡೋ ರೀತಿಯಲ್ಲಿ ಚೆನ್ನಾಗಿ ಅದ ಮಾಡ್ಕೊಂಡು ಬೇಸಿಗೆಯಲ್ಲಿ ನಾವು ಉಳುಮೆ ಮಾಡ್ಕೊಂಡ್ರೆ ನಮಗೆ ಮುಂದಿನ ಒಂದು ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಒಂದು ಬಂದಾಗ ಅದು ಒಂದು ಅದ ಕೊಡುತ್ತೆ, ಭೂಮಿ ಕೂಡ ತಂಪಾಗಿ ಇಟ್ಕೊಳತ್ತೆ ಅಂತೇಳಿ ನಾವು ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡ್ಬೇಕು ಸರ್ ಮೊದಲಿಗೆ. ಅಂದರೆ ಬಿಸಿಲನ್ನ ಚೆನ್ನಾಗಿ ಉಣಿಸಿದ್ರೆ ಒಳಗಿರೋಂಥ ಒಂದು ಸಣ್ಣ ಸಣ್ಣ ಈ ರೋಗ ಬರೋಂಥ ಮೊಟ್ಟೆ ಇರಬಹುದು ಅಂಥವೆಲ್ಲ ಸಾಯ್ತೇವೆ ಅಂತ ಹೇಳ್ತೀವಿ. ಹೌದೌದು ಸರ್, ಖಂಡಿತವಾಗ್ಲೂ. ಈಗ ಏನಂದ್ರೆ ಈಗ ಈ ಬೆಳೆ ಆದ ತಕ್ಷಣ ಮಾಗಿ ಉಳುಮೆ ಮಾಡೋದ್ರಿಂದ ಹಿಂದಿನ ಒಂದು ಭೂಮಿಯಲ್ಲಿ ಒಂದು ಮೊಟ್ಟೆಗಳು ಆ ಒಂದು ಎಲ್ಲ ಇರ್ತಕ್ಕಂಥದ್ದು ಬಿಸಿಲಿಗೆಲ್ಲ ಹೋಗ್ಬಿಡ್ತಾವೆ ಸರ್. ಹಾಗಾಗ್ಬಿಟ್ಟು ನಾವು ಮಾಗಿ ಉಳುಮೆ ಮಾಡೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಒಂದು ಬೆಳೆ ಕೂಡ ಬೆಳಿಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಈಗ ನೀವು ಬೀಜ ತರಲಿಕ್ಕೆ ಅಥವಾ ಗೊಬ್ಬರ ತರಲಿಕ್ಕೆ ಎಲ್ಲಿಗೆ ಹೋಗ್ತೀರಿ, ಎಲ್ಲಿಂದ ನೀವು ತರ್ತೀರಿ? ಸರ್, ನಾವು ನೋಡ್ತೀವಿ ಸರ್, ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಆದರೂ ಹೋಗಿ ಕೇಳ್ತೀವಿ, ಇಲ್ಲಾಂದರೆ ನಾವು ಅಕ್ಕಪಕ್ಕ ಯಾರು ರೈತರು ಒಳ್ಳೆ ಬೆಳೆ ಬೆಳೆದಿರ್ತಾರೋ ಅವ್ರಿಗೂ ಇಳುವರಿ ಚೆನ್ನಾಗಿ ಬಂದ್ಬಿಟ್ಟು ಕಾಯಿ ಎಲ್ಲ ಸೀಸ್ಕಟ್ಟಾಗಿ ಚೆನ್ನಾಗಿದ್ದರೆ ಅಂಥ ಒಂದು ರೈತರ ಹತ್ರ ಹೋಗಿ ನಾವು ತಗೊಂತೀವಿ ಸರ್. ಅವರು ಕಮ್ಮಿ ಅಂದರೆ ಒಂದು 30 ಚೀಲ 35 ಚೀಲ ಆ ಮಟ್ಟಕ್ಕೆ ಬೆಳೆದಿರ್ತಾರೆ, ಕಾಯಿ ಕೂಡ ಬೀಜ ಎಲ್ಲ ದುಡುವಾಗಿರುತ್ತೆ, ಅಂತ ಒಂದು ರೈತರ ಹತ್ರ ಹೋಗ್ಬಿಟ್ಟು ನಾವು ಆ ಒಂದು ಶೇಂಗಾನ ತಗೊಂತೀವಿ ಸರ್. ಇರೋನವ್ರು, ಈಗ ನೀವು ಹೇಳಿದ್ರಾಗಲೇ ಮಾಗಿ ಉಳುಮೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ, ಯಾಕಂದ್ರೆ ಭೂಮಿ ಬಿಸಿಲು ತಿಂದಿರ್ತತೆ, ಹಾಗಾಗಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತಂತೇಳಿ. ಒಂದು ಮಾಗಿ ಉಳುಮೆ ಮಾಡೋದ್ರ ಜೊತೆಗೆ ನಾವು ಗೊಬ್ಬರನೂ ಕೊಡಬೇಕಾಗುತ್ತೆ. ನೀವು ಗೊಬ್ಬರನ ಯಾವ ರೀತಿ ಕೊಡ್ತೀರಾ, ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ, ಬರೀ ರಾಸಾಯನಿಕ ಗೊಬ್ಬರ ಅಷ್ಟೇ ಬಳಸ್ತೀರಾ? ಸರ್, ಈಗಿನ ಒಂದು ಇದರಲ್ಲಿ ನಾವು ರಾಸಾಯನಿಕ ಗೊಬ್ಬರ ನಾವು ಹಾಕ್ಲಿಲ್ಲ ಅಂದರೆ ಬೆಳೆ ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ನಮ್ಗೆ ಇಳುವರಿ ನೋಡಬೇಕು ಅನ್ನೋದಾದ್ರೆ ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ತೀವಿ. ಅಂದರೆ ಈಗ ಅದು ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ಅಂತಂದರೆ ಸ್ವಲ್ಪ ಇಳುವರಿ ನಮಗೆ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ರಾಸಾಯನಿಕ ಗೊಬ್ಬರ ಕೂಡ ಬೆಳಿತೀವಿ ಸರ್. ಒಂದು ಕ್ವಿಂಟಲ್ ಬೀಜಕ್ಕೆ ಕಡಿಮೆ ಅಂದ್ರೆ 1 ಮೂಟೆ ಅಂತೂ ಕೊಟ್ಟೆ ಕೊಡ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಕೊಡೋದು ಯಾವಾಗ ಕೊಡ್ತೀರಿ, ಎಷ್ಟು ವರ್ಷಕ್ಕೆ ಒಂದ್ಸರಿ ಕೊಡ್ತೀರಿ? ಸರ್, ಕೊಟ್ಟಿಗೆ ಗೊಬ್ಬರ ಅಂದರೆ ಪ್ರತಿ ವರ್ಷ ಕೊಡೋದ್ರಿಂದೇನು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಪ್ರತಿ ವರ್ಷ ಕೊಟ್ಟರು ಕೂಡ ತೊಂದರೆ ಇಲ್ಲ, ಆದರೆ ಒಂದು ಮಳೆ ಬರಲಿಲ್ಲ ಅಂತೇಳಿ ನಾವು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ರೆ ಈ ಖುಷ್ಕು ಭೂಮಿಯಲ್ಲಿ ಏನಾಗ್ಬಿಡುತ್ತೆ, ಮಳೆ ಕೈ ಕೊಟ್ಬಿಡುತ್ತೆ ಸರ್. ಕೆಲವೊಂದು ಟೈಮು ಈ ವರ್ಷ ಬಂದು ಮಳೆ ಮುಂದಿನ ವರ್ಷಕ್ಕೆ ಬರುತ್ತಂತ ಗ್ಯಾರಂಟಿ ಇಲ್ಲ. ಹಾಗಾಗ್ಬಿಟ್ಟು ನಾವೇನು ಮಾಡ್ತೀವಿ, 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ಇದ್ರೆ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಶೇಂಗಾ ಮಳೆ ಬರಲಿಲ್ಲ ಅಂದರೆ ಅದು ಭೂಮಿ ಇದಾಗ್ಬಿಟ್ಟು ಜಾಸ್ತಿ ಇದಾಗ್ಬಿಡುತ್ತೆ ಅದು ಗೊಬ್ಬರ ಹಾಕಿರೋದ್ರಿಂದ. ಅದು ಶೇಂಗಾ ಎಲ್ಲ ಸ್ವಲ್ಪ ಒಣಗೋಗೋಂಥ ಚಾನ್ಸಸ್ ಇರುತ್ತೆ ಸರ್. ಮಳೆ ಬಂದರೆ ತೊಂದರೆ ಆಗಲ್ಲ, ಮಳೆ ಬರದೇ ಇದ್ದಾಗ ಸ್ವಲ್ಪ ಅದು ತಟ್ಕೊಳ್ಳಲ್ಲ ಸರ್, ಗಿಡ ತಟ್ಕೊಳ್ಳಲ್ಲ. ಹಾಗಾಗ್ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರನ 2 ವರ್ಷಕ್ಕೋ 3 ವರ್ಷಕ್ಕೋ ಕೊಡ್ತಾ ಇದ್ದೀವಿ ಸರ್. ಈಗ ಒಳ್ಳೆ ಇಳುವರಿ ಪಡಿಬೇಕು ಅಂದರೆ ಶೇಂಗಾದಲ್ಲಿ ಅದು ಖುಷ್ಕಿ ಭೂಮಿಯಲ್ಲಿ ಯಾವ ತಿಂಗಳಲ್ಲಿ ಬಿತ್ತಿದ್ರೆ ಉತ್ತಮ, ಅದಕ್ಕೇನಾದರೂ ಒಂದು ಸಮಯ ಇರುತ್ತೆ ಇಷ್ಟರಿಂದ ಇಷ್ಟು ಅಂತಂತೇಳಿ? ಸರ್, ನಮಗೆ ಗೊತ್ತಿರೋಂಗೆ ತಿಂಗಳು ಅಂದರೆ ಜೂನ್ ತಿಂಗಳು ಕೊನೆ ವಾರದಿಂದ ಜುಲೈ ಪೂರ್ತಿವರೆಗೂ ಮುಗಿಬಾರ್ದು ಮಾಡ್ಬೋದು. ಅಂದರೆ ನಮ್ಮ ತಂದೆ ತಾಯಿಗಳಲ್ಲಿ ಹೇಳ್ತಾರೆ ಸರ್, ದೊಡ್ಡುಸ್ಲೆ ಕಾರ್ತಿ ಚಿಕ್ಕುಸ್ಲೆ ಅಸಲೆ, ಈ 3 ಮಳೆಗಳಲ್ಲಿ ನಮ್ಮ ಒಂದು ಖುಷ್ಕಿ ಭೂಮಿ, ಯಾಕೆಂದರೆ ಒಂದೇ ವರ್ಷಕ್ಕೊಂದೇ ಒಂದು ಬೆಳೆ ಬೆಳೆದ್ರೆ ಆಗಿರೋದ್ರಿಂದ ಈ ಒಂದು ಯಾವುದು ದೊಡ್ಡುಸ್ಲೆ ಕಾರ್ತಿ ಮತ್ತು ಚಿಕ್ಕುಸಿ ಅಂತ ಹೇಳ್ತಾರೆ ಸರ್ ನಮ್ಮ ಇದ್ರ ಕಡೆ. ಆಮೇಲೆ ಅಸಲೆ, ಈ ಒಂದು ಮಳೆಗಳಲ್ಲಿ ಮಾತ್ರ ನಾವು ಈ ಶೇಂಗಾನ ಬಿತ್ತನೆ ಮಾಡ್ತೀವಿ ಸರ್. ನೀವು ಶೇಂಗಾ ಬಿತ್ತನೆ ಯಾವ ರೀತಿ ಮಾಡ್ತೀರೋ, ಅಂದರೆ ಟ್ರ್ಯಾಕ್ಟರ್ ಬಳಸಿ ಮಾಡ್ತಿರೋ ಅಥವಾ ಎತ್ತಿನ ಕೂರಿಗೆಯಿಂದ ಮಾಡ್ತಿರೋ? ಸರ್, ಹಿಂದೆ ಎಲ್ಲ ನೇಗಿಲಿದ್ದು ಸರ್, ಹಿಂದಿಗೆ ಅಂದರೆ ಎತ್ತು ಪ್ರತಿಯೊಂದು ನಮ್ಮ ಕುಟುಂಬದಲ್ಲೂ ಕೂಡ ನಮ್ಮ ಒಂದು ತಂದೆ ತಾಯಿಗಳಲ್ಲಿ ಕೂಡ ಎತ್ತು ಗಾಡಿಗಳೆಲ್ಲ ಇದ್ವು. ಆದರೆ ಇವತ್ತಿನ ಒಂದು ವೈಪರೀತ್ಯದಿಂದ ಇವತ್ತು ಸ್ವಲ್ಪ ನೇಗಿಲುಗಳೆಲ್ಲ ಕಡಿಮೆ ಆಗಿರೋದ್ರಿಂದ ನಮ್ಮ ಟೈಮ್ ಸರಿಗೆ ಸಿಗಲ್ಲ. ಅದೇ ರೀತಿಯಲ್ಲಿ ಕೂಡ ನೇಗಿಲು ಕೂಡ ನಮಗೆ ಸಿಗದೇ ಇಲ್ಲದ್ರಿಂದ ನಾವು ಟ್ರ್ಯಾಕ್ಟರ್ ಬೇಸಾಯದಲ್ಲೇ ಮಾಡಿಸ್ತೀವಿ ಸರ್. ಅಂದ್ರೆ ಈಗ ಬಿತ್ತಬೇಕಾದ್ರೆ ನೀವು ಗೊಬ್ಬರ ಕೊಡ್ತೀರಿ? ಹೌದು ಸರ್, ಬಿತ್ತಬೇಕಾದ್ರೆ ಗೊಬ್ಬರ ಕೊಡ್ತೀವಿ ನಾವು. ಏನು ಬೀಜ ಬಿತ್ತಿತ್ತೋ ಅವಾಗಲೇ ಒಂದು ಡಿ ಎ ಪಿ ಅನ್ನು ಕೊಡ್ತೀವಿ ಸರ್, ಅವಾಗ ಕೊಡ್ತೀವಿ. ನಮ್ಮ ವಿಜ್ಞಾನಿಗಳು ಭಾಳ ಹೇಳ್ತಿರ್ತಾರ, ಕೇಳಿರ್ಬೋದು ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ, ನೀವು ಯಾವುದೇ ಒಂದು ಬೆಳೆನ ಬಿತ್ತನೆ ಮಾಡೋಕ್ಕಿಂತ ಮೊದಲು ಬೀಜೋಪಚಾರ ಮಾಡಿರಿ ಅಂತಂತೇಳಿ. ಅದ್ರ ಬಗ್ಗೆ ನೀವೇನಾದರೂ ಕಾಳಜಿ ವಹಿಸ್ತೀರಾ? ಖಂಡಿತ ಸರ್. ಈಗ ಏನು ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಬೇರುಳುಗಳು ಏನು ಬರ್ತಾವೋ, ರೋಗ ಮುಂದೆ ಬರ್ತಕ್ಕಂಥ ಒಂದು ಬೇರುಳುಗಳನ್ನು ತಪ್ಪಿಸ್ಬೋದು, ಗಿಡ ಬೀಳಲ್ಲ ಸರ್ ಯಾವುದೇ ರೀತಿಯಲ್ಲಾದರೂ ಕೂಡ. ಒಂದು ನಾವು ಬೀಜೋಪಚಾರ ಕಡ್ಡಾಯ ಮಾಡಲೇಬೇಕು ಸರ್. ಅದು ನೀವು ಮಾಡೇ ಬಿತ್ತಿರಿ? ಹೌದು ಸರ್, ಮಾಡೇ ಬಿತ್ತಿತ್ತೀವಿ ಸರ್ ನಾವು. ಯಾಕೆಂದರೆ ಸಾಕಷ್ಟು ನಿಮ್ಮ ಒಂದು ಆಕಾಶವಾಣಿ ಮೂಲಕವಾಗಿ ಕೂಡ ಸಾಕಷ್ಟು ಒಂದು ಬೇಸಾಯ ತಜ್ಞರು ನಮಗೆಲ್ಲ ಒಂದು ಮಾಹಿತಿ ಕೊಡ್ತಾ ಇರ್ತಾರೆ. ಆಗಾಗ ಅಲ್ಲದೇ ನಾವು ಏನಾದರೂ ಒಂದು ರೀತಿಯಲ್ಲಿ ಯಾವ ರೀತಿ ಹೆಂಗೆ ಬೆಳೆಯಬೇಕಂತ ಅವರು ಮಾಹಿತಿ ತಿಳ್ಕೊಂಡು ನಾವು ಒಂದು ಬೀಜೋಪಚಾರ ಅಂತ ಕಡ್ಡಾಯ ಮಾಡೇ ಮಾಡ್ತೀವಿ ಸರ್. ನೀವು ಬಿತ್ತಿಂದ ಬೆಳೆ ನಿರ್ವಹಣೆ ಸಾಕಷ್ಟು ಇರುತ್ತೆ. ಅಂದರೆ ಕೆಲವೊಂದು ಸಮಯದಲ್ಲಿ ಮಳೆ ಲೇಟ್ ಆಗ್ಬೋದು ಅಥವಾ ಮಳೆ ಜಾಸ್ತಿ ಆಗ್ಬೋದು. ಇನ್ ಟೈಮ್ನಲ್ಲಿ ನಾವು ಇದು ಎಡೆ ಕುಂಟೆ ಹೊಡಿಲಾರ್ದಂಗೆ ಇರ್ಬೋದು, ಕಳೆ ಇಂಥ ಸಂದರ್ಭದಲ್ಲಿ ಕಳೆ ಜಾಸ್ತಿ ಆಗುತ್ತೆ. ಇಂಥ ಒಂದು ಸಂದರ್ಭಗಳನ್ನು ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಅಂದರೆ ಕಳೆ ನಿರ್ವಹಣೆ ಮಾಡೋದಾಗಲಿ ಅಥವಾ ಎಡೆ ಕುಂಟೆ ಹೊಡೆಯೋದಾಗಲಿ ಹೆಂಗ್ ಮಾಡ್ತಾರೆ ಸರ್? ನಾವು ಈಗ ಬಿತ್ತನೆ ಮಾಡಿದ ಮೇಲೆ 30-40 ದಿನದೊಳಗಡೆ ಈ ಎಡೆಕುಂಟೆ ಕಳೆದೇನಿದ್ರು ಕೂಡ ಮುಗಿಸ್ಬಿಡ್ಬೇಕು ಸರ್. ಕಡಿಮೆ ಅಂದ್ರೆ ಕೂಡ 45 ದಿನದೊಳಗೆ ಅಷ್ಟೊತ್ತಿಗೆ ಎಡೆಕುಂಟೆನೂ ಹೊಡಿಬೇಕು. ಒಂದ್ಸರಿ ಹೊಡಿಬೋದು. ಕಳೆ ಯಾವ ರೀತಿಯಲ್ಲೇ ಇರುತ್ತೆ ನೋಡ್ಕೊಂಡು ಎಡೆಕುಂಟೆನ ಎಲ್ಲ ಹೊಡೆದ್ಬಿಡ್ಬೇಕು ಸರ್. 40 ದಿನದೊಳಗಡೆ ಹೊಡೆಯೋದಿನ ಸೂಕ್ತ. ಒಂದ್ ರೀತಿಯಲ್ಲಿ ಕಳೆ ಇಲ್ಲ ಅಂದ್ರೆ 1-5 ದಿನ ಹೆಚ್ಚು ಕಡಿಮೆ ಆದ್ರೂ ಹೊಡಿಬೋದು ಸರ್. ಅದ ನಂತರದಲ್ಲಿ ಕಳೆ ಜಾಸ್ತಿ ಇದ್ರೆ ಕಳೆ ತೆಗೆಸ್ಬೇಕಾಗುತ್ತೆ ಸರ್. ಯಾಕಂದ್ರೆ ಎಡೆಕುಂಟ ಆದ ತಕ್ಷಣ ಕಳೆ ತೆಗೆಸೋದ್ರಿಂದ ಸಸಿಗೆ ಒಂದು ರೀತಿಯಲ್ಲಿ ಒಂದು ಬೆಳವಣಿಗೆ ಬರ್ಲಿಕ್ಕೆ ಚೆನ್ನಾಗಿರುತ್ತೆ. ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ವರ್ಷ ಏನು ಎಡೆಕುಂಟೆ ಹೊಡೆಯೋ ಸಂದರ್ಭ ಅಥವಾ ಕಳೆ ತೆಗೆಯೋ ಸಂದರ್ಭದಲ್ಲಿ ಸಾಕಷ್ಟು ಮಳೆಯಾಗಿ ಬಹಳಷ್ಟು ರೈತರು ಕಳೆನೇ ತೆಗಿಲಿಕ್ಕಾಗಿಲ್ಲ. ನಿಮ್ದು ಹೇಗೆ ಮಾಡಿದರೆ? ಈಗ ಮೊದಲಿಗೆ ಹೇಳ್ದಾಗೆ ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡಿರೋದ್ರಿಂದ ಸ್ವಲ್ಪ ಕಳೆ ನಿರ್ವಹಣೆ ನಮಗೆ ಕಡಿಮೆ ಇದೆ. ಅದೇ ರೀತಿಯಲ್ಲಿ ಈಗ ಮಳೆ ಈಗ ಒಂದು ವಾರಗಟ್ಟಲೆ ಆದರೂ 15 ದಿನಗಟ್ಟಲೆ ಆದರೂ ನೀವು ಕೂಡ ನೋಡಿರ್ಬೋದು ಸಾಕಷ್ಟು ಒಂದು ಮಳೆ ಇದರಿಂದ ಹೊಲ್ದಕ್ಕೆ ಹೋಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನೋಡಿದ್ವಿ ಸರ್. 8-10 ದಿವಸ ಕೂಡ ಮಳೆ ಅಲ್ಲಿ ಹೊಲ್ದಕ್ಕೆ ಹೋದರೆ ಸುಮ್ಮನೆ ಒಂದು ಪಾದಗಳು ಸಮೇತ ಎಲ್ಲ ಮುಳುಗ್ತಿರ್ತವೆ. ಅಂಥ ಒಂದು ಸನ್ನಿವೇಶ ಕೂಡ ಆಗಿದ್ದಾವೆ. ಆದರೆ ಕೆಲವರು ಒಂದು ಸ್ವಲ್ಪ ನಿರ್ವಹಣೆ ಆಗಿದೆ, ಕೆಲವರು ಒಂದು ಸ್ವಲ್ಪ ಮಳೆ ಬಿಟ್ಟಾಗ ಎಲ್ಲ ಕಳೆ ಎಲ್ಲ ತೆಗಿತಾ ಇದ್ದಾರೆ. ಆದರೆ ಈ ವರ್ಷದ ಒಂದು ಇದು ಹೇಳ್ಬೇಕಂದ್ರೆ ಸರ್, ಮಳೆ ಜಾಸ್ತಿ ಆಗಿಬಿಟ್ಟು ಗಿಡಗಳು ಕೂಡ ಅಷ್ಟೇ ಒಂದು ಸೂಕ್ತವಾದ ರೀತಿಯಲ್ಲಿ ಬಂದಿಲ್ಲ. ಅದೇ ರೀತಿಯಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಈಗ ಶೇಂಗಾ ಬೆಳೆ ಒಂದು ರೈತರಿಗೆ ಸಾಕಷ್ಟು ತಾಂತ್ರಿಕ ಅಂದರೆ ಯಂತ್ರಗಳು ಲಭ್ಯ ಇದ್ದಾವೆ. ಅಂದರೆ ಶೇಂಗಾ ಕೀಳೋದ್ರಿಂದ, ಶೇಂಗಾ ಮತ್ತು ಕಟಾವು ಮಾಡೋದಂದರೆ ಕಾಯಿ ಬೇರ್ಪಡಿಸೋದ್ರಿಂದ, ಆಮೇಲೆ ಕಾಯಿ ಬೀಜ ಸುಲಿಯೋದು, ಇದಕ್ಕೆಲ್ಲ ಯಂತ್ರಗಳ ಬಳಕೆ ಇದೆ ನಮ್ಮ ಭಾಗದಲ್ಲಿ. ಯಾಕಂದರೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯೋದ್ರಿಂದ ಈ ಒಂದು ಸೌಲಭ್ಯಗಳು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ನಲ್ಲಿ ಇವಕ್ಕಂತಾನೆ ಯಂತ್ರಗಳಿದ್ದಾವೆ. ಇದ್ರ ಬಗ್ಗೆ ನೀವೇನಾದರೂ ಬಳಸಬೇಕು ಅನ್ನೋ ಯೋಚನೆ ಇದೆಯಾ, ಅಥವಾ ನೀವು ಬಳಸಬೇಕಾದ್ರೆ ಎಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಪಡ್ಕೊಂಡಿದ್ದೀರಾ? ಹಾಂ ಸರ್, ನಾವು ಕೇಳ್ತಾ ಇರ್ತೀವಿ ಸರ್. ನಾವು ಈಗ ಅಕ್ಕಪಕ್ಕ ಕೃಷಿಕರು ಕೂಡ ಎಲ್ಲ ಈಗ ಬೀಜ ತುಳಿಯೋದ್ರಿಂದ ಹಿಡಿದು ಕೂಡ ಎಲ್ಲ ಯಂತ್ರಗಳಿದ್ದಾವೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಸರ್, ಈಗ ಎಲ್ಲರೂ ಒಟ್ಟಿಗೆ ಒಂದು ಎಲ್ಲರೂ ಒಂದೇ ಟೈಮಿಗೆ ಒಂದು ಬೀಜ ಸುಲಿಯೋದಿರ್ಬೋದು ಅಥವಾ ಶೇಂಗಾ ಒಂದು ಕಟಾವು ಇರ್ಬೋದು ಅಥವಾ ಶೇಂಗಾ ಬಿಡಿಸೋದಿರ್ಬೋದು ಸರ್. ಅಂದ್ರೆ 1-by-1 ಎಲ್ಲರೂ ಒಟ್ಟೊಟ್ಟಿಗೆ ಅನ್ಸೋದ್ರಿಂದ ಕೆಲವು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಸರ್. ಇಲ್ಲ ಕೆಲವರು ಅವ್ರ ಕೈಯಿಂದನೇ ಬೀಜ ಸುಲ್ಕೊಂಡು, ಅಂದ್ರೆ ಕೈಯಿಂದ ಬೀಜ ಸುಲ್ದಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನೀವು 2 ತಿಂಗಳಿಂದ ಇಟ್ಕೊಂಡ್ರು ಕೂಡ ಏನಾಗಲ್ಲ ಸರ್. ಆದರೆ ಮಿಷಿನ್ನಿಂದ ಒಂದು ಸ್ವಲ್ಪ ಅದು ಮಿಷಿನ್ ಬಿಟ್ಟಿರೋದ್ರಿಂದ ಕೆಲವೊಂದು ಮೂತಿಗಳು ಹೋಗಿರ್ತವೆ ಸರ್. ಶೇಂಗಾ ಬೀಜದಲ್ಲಿ ಮೂತಿಗಳು ಹೋಗಿರ್ತವೆ, ಸ್ವಲ್ಪ ಕೆಲವು ಇದಾಗಿರ್ತವೆ. ಪಶಪಲ್ ಆಗಲ್ಲ, ದೊಡ್ಡ ಬೀಜಗಳಾದರೂ ಮಾತ್ರ ಆ ಥರ ಆಗ್ತಿರುತ್ತೆ. ಆದರೆ ಕೆಲವರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಈಗ ಇನ್ನೂ ಒಂದು 3-4 ದಿನ ಮಾತ್ರ ಇದೆ ಹೊಲ ಬಿತ್ತನೆ ಮಾಡಲಿಕ್ಕೆ, ಅಂಥ ಟೈಮಲ್ಲಿ ಮಿಷಿನ್ಗೆ ಹೋಗ್ಬಿಡ್ತಾರೆ ಸರ್. ಅದರಿಂದ ಮುಂದೆ ಇಳುವರಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತಂತೆ. ಇಳುವರಿಯಲ್ಲಿ ಹೆಚ್ಚು ಕಡಿಮೆ ಅಂದರೆ ಸರ್, ಈಗ ಸಸಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ಮಿಷಿನ್ನಲ್ಲಿ ಬೀಜ ಏನಾದರೂ ಪೆಟ್ಟು ತಿಂತು ಅಂದರೆ ಈ ಕೈಯಲ್ಲಿ ಸುಲಿದಿರ್ತಕ್ಕಂಥ ಬೀಜಕ್ಕೂ ಮಿಷಿನಲ್ಲಿ ಬಿಟ್ಟಿರ್ತಕ್ಕಂಥ ಬೀಜ ಏನಾದರೂ ಅದು ವ್ಯತ್ಯಾಸ ನೋಡ್ಕೊಂಡಾಗ ಸಸಿಗಳ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ ಸರ್. ಮಿಷಿನಲ್ಲಿ ಏನು ಬಿಟ್ಟಿರ್ತಕ್ಕಂಥದ್ದು ಕಡಿಮೆ ಆಗಿರುತ್ತೆ, ಕೈಯಲ್ಲಿ ಸುಲಿದಿರ್ತಕ್ಕಂಥದ್ದು ಪರ್ಫೆಕ್ಟಾಗಿ ಎಲ್ಲ ಬೀಜಗಳು ಕೂಡ ಬಿಟ್ಟಿರುತ್ತೆ. ಈಗ ನಿಮ್ಮಲ್ಲಿ ಈ ಶೇಂಗಾ ಕೀಳಲಿಕ್ಕೆ ಅಥವಾ ಬೀಜ ಕೀಳಲಿಕ್ಕೆ ಕೂಲಿ ಆಳ ಸಮಸ್ಯೆ ಏನ ಇಲ್ವಾ? ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಕೂಲಿ ಆಳ ಅಂದ್ರೆ ಇವತ್ತು ಕೂಲಿ ಮಾಡ್ತಕ್ಕಂತಾನೆ ಕುದುರೆ ಇರೋದ್ರಂತ ಒಂದು ಗಾದೆ ಇದೆ ಸರ್. ಹಿಂದಿನ ಕಾಲದಲ್ಲಿ ಇದೆ, ನಮ್ಮ ಟೈಮಿಗೆ ಅವತ್ತಿನಿಂದಲೇ ಸಿಗಲ್ಲ ಸರ್. ಆದ್ರೆ ನಾವೇನ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ವ್ಯತ್ಯಾಸ ಈಗ ಮುಂದೆ ಬಿತ್ತಿರೋರು ಅವ್ರು ಕಿತ್ಕೊಂಡಾಗ ನಾವು ಟೈಮ್ ನೋಡ್ಕೊಂಡು ಅಥವಾ ಬೇರೆ ಊರಿಂದ ಆದ್ರೂ ಕೂಡ ಕೀಳಿಸ್ಕೊಂಡು, ಇಲ್ಲ ನಾವೊಂದು ವೇಳೆ ಅದಕ್ಕೆ ಕಿತ್ತಿದ್ನ ನಾವೊಂದು ಕಡೆ ಕ್ಲೀನಾಗಿ ಶೇಖರಣೆ ಮಾಡ್ಕೊಂಡು ಇಲ್ಲ ಒಂದು ಮಿಷಿನ್ ಬಿಡಿಸೋದ್ರಿಂದ ಬಿಡಿಸ್ಕೋಬಹುದು, ಇಲ್ಲ ಒಂದು ಕೂಲಿ ಆಳುಗಳು ಸಿಕ್ಕರೆ ಅದು ಕೈಯಿಂದನೇ ಬಿಡಿಸ್ಬೋದು ಸರ್. ಇದಾದ್ಮೇಲೆ ಶೇಂಗಾ ನಿಮಗೆ ಒಳ್ಳೆ ರೇಟ್ ಸಿಗಬೇಕು ಅಂದ್ರೆ ಒಳ್ಳೆ ಧಾರಣೆ ಸಿಗಬೇಕಂದ್ರೆ ಅವನ್ನ ನೀವು ಬಿಡಿಸೋದ್ರಿಂದ ಇರ್ಬೋದು, ಅದನ್ನ ಸ್ವಚ್ಛತೆಯನ್ನು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕಾಗುತ್ತೆ. ನೀವು ಅದ್ರ ಬಗ್ಗೆ ಏನು ಕಾಳಜಿ ವಹಿಸ್ತೀರಾ? ಈಗ ನಾವು ಬೆಳೆದಿರ್ತೀವಿ ಸರ್, ಶ್ರಮ ಪಟ್ಟು ಬೆಳೆದಿರ್ತೀವಿ. ಆ ಒಂದು ಬೆಳೆಯನ್ನು ನಾವು ಏನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಒಣಗಿಸೋದ್ರಿಂದ ಇರ್ಬೋದು, ಮಿಷಿನಿಂದ ಆದರೆ ಒಂದು ಸ್ವಲ್ಪ ಕಲ್ಲು ಬರ್ತಿರ್ತತೆ ಅಥವಾ ಕಡ್ಡಿ ಕಸಗಳಿರ್ತದೆ, ಮತ್ತು ಒಂದು ಶೇಂಗಾದ ಒಟ್ಟಿರುತ್ತೆ, ಇಂಥದನ್ನೆಲ್ಲ ನಾವು ಬೇರ್ಪಡಿಸ್ಬೇಕು ಸರ್. ಶೇಂಗಾ ಎಲ್ಲ ಚೆನ್ನಾಗಿರುತ್ತೆ, ಬೀಜ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಈ ಒಂದು ಒಟ್ಟು ಮತ್ತು ಈ ಒಂದು ಕಲ್ಲುಗಳು ಇದ್ದರೆ ಅಲ್ಲಿ ಅವರು ತಗೊಳ್ತಕ್ಕಂಥವ್ರಿಗೂ ಒಂದು ಸ್ವಲ್ಪ ಅದು ಸೂಕ್ತ ಕಾಣಿಸಲ್ಲ ಸರ್. ರೇಟು ಕೂಡ ನಮಗೆ ಸಿಗಬೇಕನ್ನೋದಾದರೆ ಶೇಂಗಾ ಚೆನ್ನಾಗಿ ಉಣಿಸ್ಬೇಕು ಸರ್, ಹಸಿ ಇಲ್ದೇ ಯಾವುದೇ ಒಂದು ಕೀಟಗಳು ಯಾವುದೇ ಒಂದು ತೊಂದರೆ ಆಗದಂತೆ ಅದನ್ನು ನಾವು ಶೇಖರಣೆ ಮಾಡ್ಕೊಂಡು, ಈ ವಾರ ನಮಗೆ ರೇಟ್ ಸಿಗಲಿಲ್ಲ ಅಂದರೆ ಇನ್ನೂ 15 ದಿನ ಬಿಟ್ಟು ಮಾರ್ಕೊಳ್ತೀವಿ, ಇಲ್ಲೊಂದು ತಿಂಗಳು ಬಿಟ್ಟು ಮಾರ್ಕೊಂಡ್ರು ಕೂಡ ನಾವು ಮಾರಾಟ ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿ ನಾವು ಅದನ್ನು ಇದು ಮಾಡ್ಬೇಕು ಸರ್. ಒಣಗಿಸ್ಬೇಕು, ಕ್ಲೀನಾಗಿ ಒಣಗಿಸ್ಬಿಟ್ಟು ಆ ಕಸ ಕಡ್ಡಿಗಳೆಲ್ಲ ಕ್ಲೀನಾಗಿ ನಾವು ತೂರ್ಕೊಂಬಿಟ್ಟು, ಇಲ್ಲ ಮಿಷಿನಲ್ಲಿ ಹಾಕಿರೋದಾದ್ರೆ ಏನು ಕಲ್ಲು ಬರ್ತವೆ ಅದೆಲ್ಲ ಆದ್ಬಿಟ್ಟು ನಾವು ಮಾರ್ಕೆಟ್ಗೆ ತಗೊಂಡೋಗ್ಬೇಕು ಸರ್. ಅಂದರೆ ಅದೇನು ಗ್ರೇಡೇಷನ್ ಅಂತ ಹೇಳ್ತಾರಲ್ಲ, ಈಗ ಆದರೆ ಜೊಟ್ಟಿರ್ತತೆ, ನೀವು ಹೇಳ್ದಂಗೆ ಕಡ್ಡಿಗಳು ಇರ್ತವೆ, ಆಮೇಲೆ ಸಣ್ಣ ಸಣ್ಣ ಕಲ್ಲುಗಳು ಇರ್ತವೆ, ಅವನ್ನೆಲ್ಲ ಬೇರ್ಪಡಿಸಿ ಒಳ್ಳೆಯ ಕಾಯಿಯನ್ನು ನೀವು ಬೇರೆ ಮಾಡಿದ್ರೆ ಒಳ್ಳೆಯ ರೇಟ್ ಸಿಗುತ್ತಂತೀರಿ? ಹೌದು ಹೌದು ಸರ್, ಹೌದು. ಈಗ ನಿಮಗೆ ಚಳ್ಳಕೆರೆ ಹತ್ರ ನೀವು ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡ್ತೀರೋ ಅಥವಾ ಕೆಲವರು ತಗೊಂಡಂಥವ್ರು ನಿಮ್ಮ ಹೊಲಗಳಿಗೆ ಬರ್ತಾರೆ, ಯಾವ ರೀತಿ ಮಾರಾಟ ಮಾಡ್ತಾರೆ? ಈಗ ಸರ್ ನಾವು ಇಲ್ಲಿ ಊರಿಗೆ ಬಂದಿರತಕ್ಕಂಥವ್ರು ಕೊಟ್ಟರೆ ನಾವು ಹಿಂದೆಲ್ಲಿ ಮಂಡಿಯಲ್ಲಿ ನಾವು ಸಾಲ ತಗೊಂಬಂದಿರ್ತೀವಿ ಸರ್. ಪ್ರತಿಯೊಂದಕ್ಕೂ ನಾವು ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ನೇಗ್ಲು ಉಳುಮೆ ಮಾಡೋಕ್ಕಿರ್ಬಾರ್ದು, ಪ್ರತಿಯೊಂದಕ್ಕೂ ನಾವು ಅಲ್ಲಿ ಇದು ಮಾಡಿರ್ತೀವಿ. ಆದ್ದರಿಂದ ನಾವು APMC ಹೋಗ್ಬಿಟ್ಟು ನಾವು ಅಲ್ಲಿ ಮಾರಾಟ ಮಾಡಬೇಕಾಗುತ್ತೆ ಸರ್. ಯಾಕಂದರೆ ಅಲ್ಲಿ ನಮಗೆ ಒಂದು ಹಣಕಾಸು ಕೊಟ್ಟಿರ್ತಾರೆ, ಅದನ್ನು ನಾವು ಆ ಮಾರಾಟಕ್ಕೆ ಅಲ್ಲೇ ಚಳ್ಳಕೆರೆಯಲ್ಲಿ APMC ಮಾರ್ತೀವಿ ಸರ್. ನಾವು ಸರ್ಕಾರ ರೈತರಿಗೆ ಅವಕಾಶ ಕೊಟ್ಟಿದೆ, ನೀವು ಎಲ್ಲಿ ಬೇಕಾದರೂ ನಿಮ್ಮ ಒಂದು ಧಾನ್ಯಗಳನ್ನು ಅಥವಾ ನೀವು ಬೆಳೆದಂಥ ಒಂದು ದಾಸ್ತಾವನನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು, ನೀವು ಸ್ವಾತಂತ್ರ್ಯರು ಅಂತೇಳಿ. ಹಾಗಾಗಿ ನಮ್ಮ ರೈತರು ತಾವು ಬೆಳೆದಂಥ ಒಂದು ಬೆಳೆಗಳನ್ನು ಒಂದು ಆವಕ ಅಂತ ಏನು ಹೇಳ್ತಾರಲ್ಲ, ಅಲ್ಲೇ ಹೊಲಗಳಲ್ಲೇ ಮಾಡಿದ್ರೆ ಸೂಕ್ತ ಅಂತೀರ ಅಥವಾ ಮಾರ್ಕೆಟಿಗೆ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡಿದ್ರೆ ಒಳ್ಳೇದಂತೀರ? ಸರ್ ಈಗ ಹೊಲಗಳಲ್ಲಿ ನಾವು ಕೊಡೋದ್ರಿಂದ ಅವರು ಬಂದ್ಬಿಟ್ಟು ನಮ್ಮ ತೂಕದಲ್ಲಿ ಮೋಸ ಮಾಡ್ಬೋದು ಸರ್. ಯಾಕೆಂದರೆ ನಮಗೇನು ಗೊತ್ತಿರಲ್ಲ, ಅವ್ರಿಗೇನು ಅವ್ರು ಬಂದಿರ್ತಾರೆ, ಅವ್ರು ಕೇಳಿದ ರೇಟಿಗೆ ನಾವು ಕೊಟ್ಟಿರ್ತೀವಿ, ಅವರು ತೂಕದಲ್ಲಿ 2-3 ಕೆಜಿ 5 ಕೆಜಿ ಹೊಡೆದ್ರು ನಮಗೆ ಗೊತ್ತಾಗಲ್ಲ, ಇಲ್ಲಪ್ಪ ಇದ್ರ ಕಲ್ಲಿದೆ ಹಂಗಾಗ್ಬಿಟ್ಟು ನಾವು ಒಂದು ಸ್ವಲ್ಪ ಇದು ಮಾಡ್ತೀವಿ ಹಂಗೆ ಅಂತ ಹೇಳ್ಬೋದು. ಆದರೆ ಅಲ್ಲಿ APMC ಹೋಗಿ ಮಾರಾಟ ಮಾಡೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಮೋಸ ಆಗಲ್ಲ, ನಮಗೆ ಒಂದು ಸರಿಯಾದ ಒಂದು ಸ್ಕೇಲ್ ತೂಕ ಏನಿರುತ್ತೆ ಅದು ಕರೆಕ್ಟಾಗಿ ನಾವು ಮಾಡಿಕೊಡ್ತಾರಂತ ನಾನು ಹೇಳ್ತೀನಿ ಸರ್. ಕುಷ್ಕೆಯಲ್ಲಿ ಶೇಂಗಾ ಬೆಳೆ ಅಂತ ನಮ್ಮ ರೈತರಿಗೆ ಏನು ಒಂದು ಕಿವಿಮಾತು ಹೇಳಿಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ನಾವು ಹೇಳ್ಬೇಕನ್ನೋದಾದರೆ ಈಗ ಮಳೆ ಬಂದರೆ ನಾವು ಧನ್ಯರು ಸರ್. ಶೇಂಗಾ ಬೆಳೆ ಏನಿಲ್ಲ ಅಂದರೂ ಕೂಡ 15 ದಿನಕ್ಕೆ ಒಂದು ಅದಾದವಾದ ಒಂದು ನಮ್ಮ ಶೇಂಗಾ ಹೊಲಕ್ಕೆ ಮಳೆ ಬಂದರೆ ನಾವು ಇಳುವರಿ ಬೆಳೆದು ಬಿಟ್ಟು ನೆಮ್ಮದಿಯಾದ ಒಂದು ಜೀವನ ಮಾಡ್ಬೋದು. ಯಾಕೆಂದರೆ ಮಳೆ ಇಲ್ಲದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಈ ವರ್ಷ ಏನಾಗಿದೆ, ಮಳೆ ಬಂದುಬಿಟ್ಟು ಇದಾಗಿದೆ. ಅದೇ ರೀತಿಯಲ್ಲಿ ನಮಗೆ 15 ದಿನಕ್ಕೆ 20 ದಿನಕ್ಕೆ ಒಂದು ಮಳೆ ಬಂದರೆ ಶೇಂಗಾ ಬೆಳೆಯಲ್ಲಿ ಕೂಡ ಯಾವುದೇ ಒಂದು ಮೋಸ ಆಗಲ್ಲ, ಹೆಚ್ಚಿಗೆ ಒಂದು ಇಳುವರಿ ಬೆಳಿಬೋದು ಅಂತ ನಾನು ಒಂದು ಹೇಳ್ತೀನಿ ಸರ್. ಒಳ್ಳೆಯದೇ ಇರಣ್ಣ ಅವರೇ, ಸಾಕಷ್ಟು ಒಂದು ಅನುಭವಗಳನ್ನು ತಾವು ಹಂಚಿಕೊಂಡ್ರೆ, ಶೇಂಗಾ ಬೆಳಿಬೇಕಾದ್ರೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಾವು ಬೆಳೆದಂಥ ಬೆಳೆ ನಮ್ಮ ಕೈಗೆ ಸಿಗುತ್ತೆ, ಆಮೇಲೆ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಮತ್ತು ಆಕಾಶವಾಣಿಗೂ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು. ಇದುವರೆಗೆ ಶೇಂಗಾ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿ ವೀರಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ರುದ್ರನಗೌಡ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಡಲೆ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಂಧು ಸಾಕಷ್ಟು ಮಾತೆ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತ ಬಂಧುವರು ಕಡಲೆ ಬೆಳೀತಾರೆ. ಈ ಕಡಲೆ ಬೆಳೆಯಲಿಕ್ಕೆ ನಮ್ಮ ಒಂದು ಜಿಲ್ಲೆಯ ವಾತಾವರಣ ಯಾವ ರೀತಿ ಇದೆ, ಮತ್ತು ಪ್ರಾರಂಭದಲ್ಲಿ ಯಾವ ರೀತಿ ಭೂಮಿ ಸಿದ್ಧತೆ ಮಾಡಬೇಕಾಗುತ್ತೆ ಸರ್? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತಿನ ಕಡಲೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಹಿಂಗಾರಿನಲ್ಲಿ ಪ್ರಮುಖವಾದಂಥ ಬೆಳೆ ಆಗಿದೆ. ಯಾಕಂದರೆ ನಮಗೆ ಮುಂಗಾರಿನಲ್ಲೂ ಶೇಂಗಾದಲ್ಲಿ ಸ್ವಲ್ಪ ಏನಾದರೂ ಮಳೆ ಬರಲಿಲ್ಲ ಅಂದರೆ ಇಳುವರಿ ಕಡಿಮೆ ಆತಂದ್ರೆ ನಾವೀಗ ಕಡಲೆ ಒಂದು ಆದಾಯ ಕೊಡುವಂಥ ಬೆಳೆ ಆಗ್ತದೆ. ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇದನ್ನು 18.3 million ಟನ್ನಷ್ಟು ಉತ್ಪಾದನೆ ಮಾಡ್ತಾರೆ ಆ್ಯಕ್ಚುಲಿ. ಆದರೆ ನಮಗೆ ಏನು ಬೇಕಂತಂದರೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ ಸುಮಾರು 22.4 million ಟನ್ನಷ್ಟು ನಮಗೆ ಈ ಬೇಳೆಕಾಳು ಬೇಕು. ಅಂದರೆ ಇನ್ನು ಕಡಿಮೆ ಉತ್ಪಾದನೆ ಮಾಡ್ತಾ ಇದ್ದಾವೆ. ಸುಮಾರು 4.1 million ಟನ್ನಷ್ಟು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತೀವಿ ಆ್ಯಕ್ಚುಲಿ. ಅದಕ್ಕೋಸ್ಕರ ನಮಗೆ ಹೆಚ್ಚಿನ ಬೇಡಿಕೆ ಇದೆ. ಅದಕ್ಕೋಸ್ಕರ ಇದು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ನಾವು ಯಾವ ಒಂದು ಬೇಸಾಯ ಕ್ರಮಗಳನ್ನು, ಇದರಿಂದ ಮಣ್ಣನ್ನು ಸುಧಾರಣೆ ಆಗ್ತದೆ ಆ್ಯಕ್ಚುಲಿ. ಯಾಕಂದರೆ ಇದು ನಿಸರ್ಗದಲ್ಲಿರುವ ಸಾರಜನಕವನ್ನು ನಮಗೆ ಬೇರಲ್ಲಿ ಸ್ಥಿರೀಕರಣವಾಗೋದ್ರಿಂದ ನಮಗೆ ಭೂಮಿ ಫಲವತ್ತತೆ ಇಂಪ್ರೂವ್ ಆಗ್ತದೆ. ಅದ್ರ ಜೊತೆಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಇದನ್ನು ಒಂದು ಹಿಂಗಾರಿನಲ್ಲಿ 9.39 lakh ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾರೆ ಆ್ಯಕ್ಚುಲಿ. ಇದರ ಉತ್ಪಾದನೆಯು 6.74 lakh ಟನ್ ಅಷ್ಟಿದ್ದು ಇದರ ಸರಾಸರಿ ಇಳುವರಿ 287 kg ಅಷ್ಟಿದೆ ಪ್ರತಿ 2.5 ಎಕರೆಗೆ. ಅಂದರೆ ಭಾಳ ಇಳುವರಿ ಕಡಿಮೆ ಆಗಿದೆ. ಯಾಕೆ ಇಳುವರಿ ಕಡಿಮೆ ಆಗಿದೆ ಕಡಲೆಯಲ್ಲಿ ನಾವು ಒಂದು ಸರ್ವೆ ಮಾಡಿದಾಗ ಏನು ಸಮಸ್ಯೆ ಅಂತಂದರೆ ನಮಗೆ ಉತ್ತಮ ಗುಣಮಟ್ಟದ ಒಂದು ತಳಿಗಳು ಇರ್ಬೋದು ಅಥವಾ ಬೀಜಗಳಿರ್ಬೋದು ಅದು ಭಾಳ ಮುಖ್ಯ. ಅದು ಒಂದು ಅವಶ್ಯಕತೆ ಇದೆ ಆ್ಯಕ್ಚುಲಿ. ನಂತರ ಏನಾಗ್ತೈತೆ ಅಂದರೆ ನಮಗೆ ಸಮ ಪ್ರಮಾಣದಲ್ಲಿ ನಾವು ಈ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರನ ಬಳಸಬೇಕು. ರೈತರು ಯಾವುದೂ ಬೆಳೆಸಂಗಿಲ್ಲ ಮತ್ತು ಬೀಜೋಪಚಾರ ಯಾವುದೂ ಮಾಡೋಂಗಿಲ್ಲ. ಯಾಕಂದರೆ ಕಡಲೆಯಲ್ಲಿ ಬರುವಂಥ ಈ ಸೊರಗು ರೋಗ ಇರ್ಬೋದು ಅಥವಾ ಈ ಕಾಯಿಕೊರಕ ಹುಳ ಸಮಸ್ಯೆ ಹೋಗ್ಬೇಕಂದ್ರೆ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸ್ಬೇಕು ಆ್ಯಕ್ಚುಲಿ. ಇವೆಲ್ಲ ಕಾರಣಗಳಿಂದ ನಮಗೆ ಕಡಲೆಯಲ್ಲಿ ಇಳುವರಿ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಇವೆಲ್ಲ ಕಾರಣಗಳನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ನಾವು ಆಧುನಿಕ ಬೇಸಾಯ ಕ್ರಮಗಳನ್ನು ಫಸ್ಟ್ ಸೀಡಿಂದ ಯಾವ ಥರ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಥರ ಅದರ ಬಿತ್ತನೆ ಅಂತರ ಕಾಪಾಡಬೇಕು, ಆಮೇಲೆ ಯಾವ ಥರ ಗೊಬ್ಬರಗಳನ್ನು ಹಾಕಬೇಕು, ಯಾವುದು ಸಿಂಪಡಣೆ ಮಾಡಬೇಕು, ಮತ್ತು ಹೆಂಗೆ ಕೀಟ ರೋಗವನ್ನು ಹತೋಟಿ ಮಾಡೋದು, ಅದ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಈಗ ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ. ಈಗ ಫಸ್ಟ್ ಕಡಲೆಯಲ್ಲಿ 2 ಥರ ಇರ್ತವೆ ಆ್ಯಕ್ಚುಲಿ. ಒಂದು ಕಾಬೂಲಿ ಕಡಲೆ ಅಂತ, ಇದು ಒಂದು ಟಗರಿನ ತಲೆ ಆಕಾರದ ಬೆಳೆ, ಅಂದರೆ ದೊಡ್ಡ ಬೆಳೆ ಬೀಜ ಬರ್ತದಲ್ಲ ಅದನ್ನೇ ಅಂತ ಹೇಳ್ತಾರೆ ನಮಗೆ ಕಾಬೂಲಿ ಕಡಲೆ ಅಂತ. ಇದನ್ನು ಹೆಚ್ಚಾಗಿ ಬೆಳೆಯಂಗಿಲ್ಲ, ಎಸ್ಪೆಷಲಿ ಕಡಿಮೆ ಬೆಳೀತಾರೆ ಆ್ಯಕ್ಚುಲಿ. ಇದನ್ನು ನಮಗೆ ಏನಂತಂದ್ರೆ ಈ ಚೆನ್ನ ಮಸಾಲ ಅಂತ ಮಾಡ್ತಾರಲ್ಲ ಅದಕ್ಕೆ ಉಪಯೋಗ ಮಾಡ್ತಾರೆ ಆ್ಯಕ್ಚುಲಿ. ಇನ್ನು ದೇಶಿ ಕಡಲೆ ಅಂತ, ಈಗೆಲ್ಲ ನಮ್ಮ ಈ ಚಿತ್ರದುರ್ಗ ಡಿಸ್ಟಿಕ್ ಇರ್ಬೋದು ಅಥವಾ ನಮ್ಮ ಎಲ್ಲ ದೇಶಿ ಕಡಲೆನ ಬೆಳೀತಾರೆ ಆ್ಯಕ್ಚುಲಿ. ಇದರ ಹೂಗಳು ಸಾಮಾನ್ಯವಾಗಿ ಗುಲಾಬಿ ಅಥವಾ ನೀಲಿ ಬಣ್ಣವನ್ನು ಹೊಂದಿದ್ದು ಹಸಿರು, ಕಂದು, ಹಳದಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಬೀಜ ಪದರನ್ನು ಹೊಂದಿರುತ್ತದೆ. ಈ ಕಡಲೆಯನ್ನು ಸುಮಾರಾಗಿ ಎಲ್ಲ ಪ್ರದೇಶದಲ್ಲಿ ಬೆಳೀತಾರೆ ಆ್ಯಕ್ಚುಲಿ. ಇದನ್ನು ಬೇಳೆಕಾಳಾಗಿ ಉಪಯೋಗ ಮಾಡ್ತಾವೆ, ಪುಟಾಣಿ ಅಂತ ಹೇಳ್ತಾರೆ ಅಥವಾ ಹುರಿ ಕಡಲೆ ಅಂತ ಹೇಳ್ತಾರೆ ಅಥವಾ ಕಡಲೆ ಹಿಟ್ಟು ತಯಾರು ಮಾಡೋಕ್ಕೆ ನಾವು ಉಪಯೋಗ ಮಾಡ್ತೀವಿ ಆ್ಯಕ್ಚುಲಿ. ಆಮೇಲೆ ರೈತ ಬಂದವರು ಈಗೇನಂತಂದ್ರೆ ನಮಗೆ ತಳಿಗಳ ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಹೇಳಿದೆ ನಮಗೆ ಇಳುವರಿ ಕಡಿಮೆ ಆಗ್ಬೇಕಾದ್ರೆ ತಳಿಗಳ ಸಮಸ್ಯೆ ಒಂದಿರುತ್ತೆ ಆ್ಯಕ್ಚುಲಿ. ನಮ್ಮ ಒಂದು ಹವಾಮಾನ, ನಮ್ಮ ಈ ಚಿತ್ರದುರ್ಗದ ಒಂದು ಹವಾಮಾನ ಮಣ್ಣಿಗೆ ಅನುಗುಣವಾಗಿ ನಾವು ಆ ತಳಿಗಳನ್ನು ಆಯ್ಕೆ ಮಾಡಬೇಕು ಆ್ಯಕ್ಚುಲಿ. ಈಗ ನಮಗೆ ಹೇಳಿದೆ JJ11 ಅಂತ ಆ್ಯಕ್ಚುಲಿ, ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು. ಇದು ಏನಂತಂದರೆ ನಮಗೆ 90-100 days ನಮಗೆ ಕಟಾವು ಬರ್ತದೆ ಆ್ಯಕ್ಚುಲಿ. ದಪ್ಪ ಕಾಳು ಮತ್ತು ಶಿಡಿ ರೋಗ ನಿರೋಧಕ ತಳಿ, ಶಿಡಿ ರೋಗ ಯಾಕಂದರೆ ಸೊರಗು ರೋಗ ಅಥವಾ ಶಿಡಿ ರೋಗ ಅಂತ ಹೇಳ್ತಾರಲ್ಲ ಆ ಒಂದು ರೋಗವನ್ನು ತಡ್ಕೊಳ್ಳೋ ಶಕ್ತಿ ಈ ತಳಿಗಿದೆ, JJ11 ಅಂತ. ಈ ತಳಿಯನ್ನು ಉಪಯೋಗ ಮಾಡ್ಕೋಬೋದು. ಇನ್ನೊಂದು ಜಾಕಿ ಅಂತ ಬರ್ತದೆ, ಜಬಲ್ಪುರ್ ಅಂಕೋಲಾ ಕ್ರಿಶಾಟ್ ಅಂತ, 9-18 ಅಂತ ಆ್ಯಕ್ಚುಲಿ. ಇದ್ರದ್ದು ಏನಂತಂದರೆ ಕಾಲಾವಧಿ 95-105 days ನಾವು ಕಟಾವು ಮಾಡ್ಬೋದು. ದಪ್ಪ ಬೀಜ ಆ್ಯಕ್ಚುಲಿ, ಇದನ್ನು ಸಹ ಏನಂದ್ರೆ ಇದು ಬರವನ್ನು ತಡ್ಕೊಳ್ಳೋ ಶಕ್ತಿ ಈ ತಳಿಗಿದೆ. ನಾವು ಆ ಥರ ನಾವು ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಹೆಚ್ಚಿನ ಇಳುವರಿ ಪಡ್ಕೋಬೋದು. ಇವೆರಡೂ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು. ನೆಕ್ಸ್ಟ್ ನಮಗೆ ಸೂಕ್ತ ಬೇಸಾಯ ಕ್ರಮಗಳು ಯಾವಪ್ಪ, ಈಗ ನಮಗೆ ತಳಿ ಹೇಳಿದೆ. ನಂತರ ಬೇಸಾಯ ಕ್ರಮಗಳು ನಮಗೇನಂತಂದ್ರೆ ನಾವು ಈ ಒಂದು ಕಡಲೆ ಬಿತ್ತುಗಿಂತ 15 ದಿನ ಮುಂಚೆ ಒಂದು 3 ton ಕೊಟ್ಟಿ ಗೊಬ್ಬರವನ್ನು ಹಾಕಬೇಕು. ಪ್ರತಿಯೊಂದು ಬೆಳೆಗೆ ನಾವು ಕೊಟ್ಟಿ ಗೊಬ್ಬರ ಹಾಕಬೇಕು. ಯಾಕಂದರೆ ಭೂಮಿಯಲ್ಲಿರುವಂಥ ಪೋಷಕಾಂಶಗಳು ಬೆಳೆಗೆ ಸಿಗಬೇಕಾದ್ರೆ ನಮ್ಮ ಕೊಟ್ಟಿ ಗೊಬ್ಬರ ಬೇಕು. ಯಾಕಂದರೆ ಅಣುಜೀವಗಳಿದ್ದು ಅವು ಬೆಳೆಗೆ ಯಾವ ಥರ ರೂಪದಲ್ಲಿ ಬೆಳೆಗೆ ಬೇಕು ಆ ಥರ ಒಂದು ಪೋಷಕಾಂಶಗಳನ್ನು ಬೆಳೆಗೆ ಶೇಂಗ್ ಮಾಡ್ತವೆ ಆ್ಯಕ್ಚುಲಿ ಈ ಅಣುಜೀವಿಗಳು. ಈ ಅಣುಜೀವಿಗಳು ಬದುಕಬೇಕಾದ್ರೆ ನಮಗೆ ಕೊಟ್ಟಿ ಗೊಬ್ಬರ ಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ 2-3 years ಆದರೂ ನಾವು ಪ್ರತಿ ಎಕರೆಗೆ ಒಂದು 3 ton ಕೊಟ್ಟಿ ಗೊಬ್ಬರನ ಬಿತ್ತುವ 15 ದಿನ ಮುಂಚೆ ಹಾಕಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ನಾವು ಹೇಳ್ತಾ ಇರ್ತವೆ ಆ್ಯಕ್ಚುಲಿ ಏನಂತಂದ್ರೆ ಈಗ ನಮ್ಮ ಮಕ್ಕಳಿಗೆ ಚುಚ್ಚುಮದ್ದು ಹಾಕ್ಸ್ತಾ ಇದೆ ಆ್ಯಕ್ಚುಲಿ ಈಗ ಕೊರೋನಾ ವೈರಸ್. ಅದಕ್ಕೆ ನಾವೇನಂತಾರೆ ವ್ಯಾಕ್ಸಿನ್ ಹಾಕ್ಸಿದ್ವಿ. ಆ ಥರ ಮುಂದೆ ಒಂದು ರೋಗ ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಪ್ರತಿಯೊಂದು ಬೆಳೆಗೆ, ಕಡಲೆ ಬೆಳೆಗಾಯಿತು, ಪ್ರತಿಯೊಂದು ಬೆಳೆಗೆ ನಾವು ಬೀಜೋಪಚಾರ ಮಾಡಬೇಕು. ಈಗ ಕಡಲೆ ಬೆಳೆಗೆ ಪ್ರಮುಖವಾಗಿ, ಯಾಕಂದರೆ ಸೊರಗು ರೋಗ ಭಾಳ ಸಮಸ್ಯೆ ಇದೆ. ಯಾಕಂದರೆ ನಾವು ಲಾಸ್ಟ್ ಇಯರ್ ನಾವು ಚಳಿಕೇರಿ ಏರಿಯಾದಲ್ಲಿ ಹೋದಾಗ ಲಾಸ್ಟ್ ಇಯರು ಒಂದು 30-40% ಗಿಡಗಳ ಒಣಗಿಬಿಟ್ಟಿದ್ವಿ ಆ್ಯಕ್ಚುಲಿ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಬಿತ್ತುವ ಸಮಯದಲ್ಲಿ ನಾವು ಬೀಜೋಪಚಾರ ಮಾಡಬೇಕು. ಅಂದರೆ ಪ್ರತಿ ಕೆ ಜಿ ಬೀಜಕ್ಕೆ 2 ಗ್ರಾಮು ನಾವೇನಂತಂದರೆ ಕ್ಯಾಫ್ಟಾನ್ ಉಪಯೋಗ ಮಾಡ್ಬೋದು, ಅಥವಾ ಅದು ಸಿಗಲ ಅಂದರೆ ಕಾರ್ಬೊಂಡೈಜಮ್ ಯಾವ್ದಾರ ಒಂದನ್ನು ಉಪಯೋಗ ಮಾಡ್ಕೋಬೇಕು. ನಂತರ ಏನು ಮಾಡ್ಕಂತಂದ್ರೆ ಒಂದು ಎರಡು ತಾಸು ಬಿಟ್ಟು ಮೇಲೆ ನಾವು ಅಣುಜೀವಿಗಳನ್ನು ಈಗ ಏನಂತಂದರೆ ಕಡ್ಲಿಗೆ 4 ಗ್ರಾಮು ರೈಸೋಬಿಯಮನ್ನು ಉಪಯೋಗ ಮಾಡಬೇಕು. ಇದರಿಂದ ನಾವೇನಂತಂದರೆ 20 ಕೆಜಿ ಯೂರಿಯಾ ಗೊಬ್ಬರವನ್ನು ಹಾಕೋದು ಕಡಿಮೆ ಮಾಡ್ಬೋದು. ಅದೇ ಥರ ರಂಜಕ ಕರ್ಕಶಿಣ ಅಂಜೀವಿಯನ್ನು ನಾವು ಪ್ರತಿ ಕೆ ಜಿ ಬೀಜಕ್ಕೆ 4 ಗ್ರಾಮ್ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ಒಂದು 20 ಕೆಜಿ ಡಿ ಎ ಪಿ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು. ನಂತರ ನಾವು ಟ್ರೈಕೋಡ್ರಮ್ ಅಂತ ಬರ್ತದೆ, ಟ್ರೈಕೋಡ್ರಮನ್ನು ಪ್ರತಿ ಕೆ ಜಿ ಬೀಜಕ್ಕೆ 4 ಗ್ರಾಮ್ ಬೀಜೋಪಚಾರ ಮಾಡೋದ್ರೆ ಸರೋಗ ರೋಗವನ್ನು ಈ ಥರ, ಯಾಕಂದರೆ ತಪ್ಪದೇ ನಾವು ಬೀಜೋಪಚಾರ ಮಾಡಬೇಕು. ನಮ್ಮ ಕೆವಿ ಕೇಳಿಸ ಏನಂತಂದರೆ ನಾವು ಕಡಲೆ ಬಿತ್ತೋ ಸಮಯದಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ವಿ ಲಾಸ್ಟ್ ಇಯರು, ನಮಗೆ ಮಿನಿಮಮ್ 100 to 2-3% ಅಷ್ಟೇ ಈ ಸೊರಗ ರೋಗ ಬಂತು. ಅದಕ್ಕೋಸ್ಕರ ರೈತರು ತಪ್ಪದೇ ಬೀಜೋಪಚಾರದಿಂದ ಏನು ಲಾಭಗಳಂತಂದರೆ, ನಾವು ಬೀಜೋಪಚಾರ ಮಾಡೋದ್ರಿಂದ ಒಂದು ಸೊರಗ ರೋಗವನ್ನು ಹತೋಟಿ ಮಾಡ್ತತಿ, ಮತ್ತು ನಮಗೆ ಈ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಹಾಕ್ಬೋದು, ಮತ್ತು ಬೆಳವಣಿಗೆಗೂ ಏನಂತಂದರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಅದಕ್ಕೋಸ್ಕರ ತಪ್ಪದೇ ಈ ಒಂದು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ನಾವು ಬಿತ್ತನೆ ಯಾವ ಥರ ಅಂತಂದರೆ ಸಾಲಿಂದ ಸಾಲಿಗೆ 1 ಅಡಿ ಇರಬೇಕು ಆ್ಯಕ್ಚುಲಿ, ಮತ್ತು ಸಸಿಯಿಂದ ಸಸಿಗೆ 7.5 ಸೆಂಟಿಮೀಟರ್ ಅಂತ ಅಂತರದಲ್ಲಿ ನಾವು ಈ ಒಂದು ಕಡಲೆ ಬೀಜಗಳನ್ನು ಬಿತ್ತನೆ ಮಾಡಬೇಕು. ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಯಾವ ಥರ ಹಾಕ್ಬೋದು, ಸಮ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ಹೆಂಗಂತಂದರೆ ಈಗ ನಾವು ಹೇಳ್ತೇನೆ ನಿಮಗೆ, 1 ಎಕರೆಗೆ ಡಿ ಎ ಪಿ 1 20 ಕೆಜಿ, ಯೂರಿಯಾ 10 ಕೆಜಿ, ಮತ್ತು ಪೊಟ್ಯಾಶ್ 20 ಕೆಜಿ. ಯಾಕಂದರೆ 3 ಬರೀ ಯೂರಿಯಾ ಹಾಕೋದಷ್ಟೇ ಅಲ್ಲ, ಅದಕ್ಕೋಸ್ಕರ ಸಮ ಪ್ರಮಾಣದಲ್ಲಿ ಬೆಳೆಸ್ಬೇಕು. ನಂತರ ನೋಡಿಕೊಂಡು ನಮ್ಮ ಮಣ್ಣಿನ ಒಂದು ಪರೀಕ್ಷೆ ಮಾಡಿ ಅದರ ಮೇಲೂ ಸಹ ಏನಂತಂದರೆ ನಾವು 1-4 ಕೆಜಿಯಷ್ಟು ಸತುವು ಮತ್ತು 1 ಕೆಜಿಯಷ್ಟು ಬೋರನ್ನು ಹಾಕೋದ್ರಿಂದ ನಮಗೆ ಕಾಯಿ ಏನಂದ್ರೆ ಪಿಂಡಾಗಿರ್ತತಿ, ಅಂದ್ರೆ ತೂಕನ ಬರುತ್ತೆ ಆ್ಯಕ್ಚುವಲಿ. ಅದಕ್ಕೋಸ್ಕರ ನಾವು ಕಾಳುಗಳು ತೂಕನ ಬರ್ತದೆ, ಅದನ್ನು ನಾವು ಮಾಡ್ಬೋದು ಈ ಥರ ಸಮ ಪ್ರಮಾಣದಲ್ಲಿ. ಇಲ್ಲ ಸರ್ ನಾವು ಈಗ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಹಾಕೋಕ್ಕಾಗಲ್ಲ, ನಾವು ಯಾವ್ದಾದ್ರು ಕಾಂಪ್ಲೆಕ್ಸ್ ಗೊಬ್ಬರ ಅಂದರೂ ಸಹ ಏನಂತಂದರೆ 1 ಎಕರೆಗೆ 10-26 ಯಾಕಂದರೆ ಯಾವುದೇ ಬೇಳೆಕಾಳು ಬೆಳೆಗೆ ಜಾಸ್ತಿ ರಂಜಕ ಬೇಕು, ಹಾಗಾಗಿ ನಾವು 10-26 ಇದರಲ್ಲಿ ರಂಜಕ ಮತ್ತು ಪೊಟ್ಯಾಶ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ರೈತರು ಏನು ಮಾಡೋಕ್ಕಂದ್ರೆ 1 ಎಕರೆಗೆ 1 ಚೀಲವನ್ನು ನಾವು ಈ 10-26 ಈ ಗೊಬ್ಬರವನ್ನು ಬಳಸಬೇಕು. ನಂತರ ಏನಂತಂದರೆ ಹೂ ಬಿಡೋ ಸಮಯದಲ್ಲಿ 1-10 ಕೆಜಿ ಯೂರಿಯಾ ಗೊಬ್ಬರವನ್ನು ಮೇಲೋ ಗೊಬ್ಬರವಾಗಿ ಕೊಡೋದು ನಾವು ಹೆಚ್ಚಿನ ಇಳುವರಿ ಪಡ್ಕೋಬೋದು. ನಾವು ಯಾವ ಜಾಸ್ತಿ ಹಾಕಬೇಕಾಗಿಲ್ಲ, ಇಷ್ಟೇ ಗೊಬ್ಬರ ಸಮ ಪ್ರಮಾಣದಲ್ಲಿ ಬೆಳೆದ್ರಷ್ಟೇ. ನಾವು ಹೆಚ್ಚಿಗೆ ಹಾಕಬಾರ್ದು, ಕಡಿಮೆ ಹಾಕಬಾರ್ದು, ಮತ್ತು ಹೆಚ್ಚಿಗೆ ಬರೀ ಯೂರಿಯಾ ಹಾಕಬಾರ್ದು, ಯೂರಿಯಾದ ಬೆಳವಣಿಗೆ ಅಷ್ಟೇ. ಅದಕ್ಕೋಸ್ಕರ ನಾವು ಸಮ ಪ್ರಮಾಣದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಅದರ ಜೊತೆಗೆ ಈ ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ನಾವು ಹೆಚ್ಚಿನ ಒಂದು ಇಳುವರಿನ ಪಡ್ಕೋಬೋದು, ಮತ್ತು ಕಾಳುಗಳು ಸಹ ಏನಂದರೆ ಹೆಚ್ಚಿನ ತೂಕ ಬರುತ್ತೆ ಆ್ಯಕ್ಚುಲಿ. ಮತ್ತು ಇನ್ನೊಂದು ಏನಂತಂದರೆ ಈಗ ನಾವು ಏನಂತಂದರೆ ಈ ಕಡಲೆಯನ್ನು ನಾವು ಆ್ಯಕ್ಚುಲಿ ನಾವು ಯಾವಾಗ ಬಿತ್ತನೆ ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಕಡಲೆಯನ್ನು ನಾವೇನಂತಂದರೆ ಅಕ್ಟೋಬರ್ 2ನೇ ವಾರದಿಂದ ನಾವು November 2nd ವಾರವರೆಗೂ, ಅಂದರೆ October 15th November 15th ನಾವು ಬಿತ್ತನೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಯಾಕಂದರೆ ಇದು ಹಿಂದಿನ ತೇವಾಂಶಗಳು ಬಳಸ್ಕೊಂಡು ಬೆಳೆಯುವಂಥ ಬೆಳೆ ಆ್ಯಕ್ಚುವಲಿ. ಆಮೇಲೆ ಇದನ್ನು ಕಪ್ಪು ಭೂಮಿಯಲ್ಲಿ ಬೆಳಿಬೇಕು, ಕೆಂಪು ಭೂಮಿ ಈ ಬೆಳೆಗೆಲ್ಲ, ಯಾಕಂದರೆ ಇದು ಹಿಂದಿನ ತೇವಾಂಶವನ್ನು ಬಳಸಿಕೊಂಡು ಬೆಳೆಯೋದ್ರಿಂದ ಈ ಕಡಲೆ ಇದೆಲ್ಲ ಕಡಲೆನ ನಾವು ಕಪ್ಪು ಭೂಮಿಯಲ್ಲಿ ಬೆಳಿಬೇಕು ಆ್ಯಕ್ಚುವಲಿ. ಹಾಗಾಗಿ ಈಗ ಬರ ಬಂದಿರುತ್ತೆ ಆ್ಯಕ್ಚುವಲಿ. ಈಗ ಬರವನ್ನು ತಡ್ಕೋಬೇಕಂದ್ರೆ ನಾವು ಮಾಡೋಕ್ಕಂತಂದ್ರೆ ಫಸ್ಟಿಗೆ ನಾವು ಹೇಳಿದ ಬೀಜೋಪಚಾರ ಸಮಯದಲ್ಲಿ ಈ ನಾವು ಹೇಳಿದಲ್ಲ ಆವಾಗ 1-20 ಗ್ರಾಮ್ ಅಂತ ಸುಣ್ಣ ಅಂತ ಬರ್ತದೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ, ಅದನ್ನು 1 ಲೀಟರ್ ನೀರಿಗೆ ಹಾಕಿ ಈ ಬೀಜಗಳನ್ನು ಎದ್ದು ನೆರಳಲ್ಲಿ ಒಣಗಿಸಿ ನಂತರ ನಾನು ಹೇಳಿದಲ್ಲ ಆ ಥರ ಬೀಜೋಪಚಾರ ಬಿತ್ತಿದ್ರೆ ಆ ಬರವನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ ಆ್ಯಕ್ಚುವಲಿ. ಮತ್ತು ಇನ್ನೊಂದೇನಂತಂದ್ರೆ ಜಾಸ್ತಿ ಎಡೆಕೊಂಟಿ ಹೊಡೆಯೋದು, ಎಡೆಕೊಂಟಿ ಹೊಡೆಯೋದ್ರಿಂದ ಏನಾಗ್ತಂದ್ರೆ, ಯಾಕಂದರೆ ಇದು ಕಪ್ಪು ಭೂಮಿ ಆ್ಯಕ್ಚುವಲಿ, ಕಪ್ಪು ಭೂಮಿ ಏನು ಮಾಡ್ತಂದ್ರೆ ತೇವಾಂಶ ಕಡಿಮೆ ಆದಾಗ ಅದು ಎಲ್ಲ ಕ್ರ್ಯಾಕ್ ಬರ್ತದೆ, ಬಿರುಕು ಬಿಡ್ತದೆ ಆ್ಯಕ್ಚುವಲಿ. ಆ ಬಿರುಕಿನಲ್ಲಿ ನಮ್ಗೆ ಏನಾಗ್ತೈತೆ ಅಂದರೆ ಈ ತೇವಾಂಶ ಆರು ಹೋಗ್ಬಿಡುತ್ತೆ ಆ್ಯಕ್ಚುವಲಿ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಬೇಕಂದ್ರೆ ಜಾಸ್ತಿ ಅಂತರ ಬೇಸಾಯ ಮಾಡೋಕ್ಕಂದ್ರೆ, ಯಾಕಂದರೆ ಇದು ನಾವು ಹಿಂದಿನ ತೇವಾಂಶವನ್ನು ಬಳಸಿಕೊಂಡು ಬೆಳೆಯೋದ್ರಿಂದ ನಾವು ಅದಕ್ಕೋಸ್ಕರ ನಾವು ಈ ರೀತಿ ಅಂತರ ಬೇಸಾಯ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ನಮಗೆ ಈ ತೇವಾಂಶ ಹಿಡ್ಕೊಂತತಿ, ಕಳೆಗಳು ಬರೋಂಗಿಲ್ಲ, ಮತ್ತು ಉಸಿರಾಟ ಚೆನ್ನಾಗ್ತದೆ, ಬೇರುಗಳು ಉಸಿರಾಟ ಚೆನ್ನಾಗ್ತದೆ, ಹಾಗಾಗಿ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಈ ಬರ ಬಂದಾಗ ಏನು ಮಾಡೋಕ್ಕಂತಂದರೆ ಅಂತರ ಬೇಸಾಯ ಜಾಸ್ತಿ ಮಾಡಿರಿ. ನಂತರ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಅಂದರೆ ಪೊಟ್ಯಾಶ್ ಗೊಬ್ಬರ, ಪೊಟ್ಯಾಶ್ ಗೊಬ್ಬರ, ಕ್ಯಾಲ್ಸಿಯಂ ಅಲ್ಲ, ಪೊಟ್ಯಾಶ್ ಗೊಬ್ಬರವನ್ನು ಅದನ್ನು 1-5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದೇನಾಗ್ತದಂದ್ರೆ ಬೆಳೆ ಅಟ್ಲೀಸ್ಟ್ ಆ ಬರವನ್ನು ತಡ್ಕೊಳ್ಳೋ ಶಕ್ತಿ ಬರ್ತದೆ. ಈ ಥರ ನಾವು ಬರವನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಈಗ ಕಳೆ ಜಾಸ್ತಿ ಇದ್ದರೆ ಲಾಸ್ಟ್ ನಾವು ಬೆಳೆ ಹಾಕಿರ್ತೇವೆ ಆ್ಯಕ್ಚುಲಿ, ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬೋದು. ಇದಕ್ಕೆ ಪೆಂಡಿಮಿತ್ರಿನ್ ಅಂತ ಬರ್ತದೆ, 1 ಲೀಟರ್ ನೀರಿಗೆ ನಾವು 4 ಎಮ್ ಎಲ್ ಅಥವಾ ಮಿಲಿ ಹಾಕಿ ನಾವು ಸಿಂಪಡಣೆ ಮಾಡೋಕೆ, ಯಾವಾಗ ಸಿಂಪಡಣೆ ಮಾಡೋಕ್ಕಂತಂದರೆ ನಾವು ಕಡಲೆ ಬಿತ್ತಿದ ದಿವಸ ಅಥವಾ ಮರುದಿವಸ ಒಟ್ಟು ಒಂದು 48 ತಾಸೊಳಗೆ ನಾವು ಇದನ್ನು ಸಿಂಪಡಣೆ ಮಾಡಬೇಕು. ಹೆಂಗೆ ಸಿಂಪಡಣೆ ಮಾಡೋಕ್ಕೆ? ಹಿಮ್ಮಡಿಯಾಗಿ ತುಳ್ಕೊಂತ ಹೋಗಬಾರ್ದು. ಹಿಮ್ಮಡಿಯಾಗಿ ಸಿಂಪಡಣೆ ಮಾಡೋದ್ರಿಂದ ನಾವು ಕಳೆಗಳನ್ನು ಹತೋಟಿ ಮಾಡ್ಬೋದು. ಈ ಥರ ಏನಾದರೂ ಕಳೆನಾಶಕ ಅಂದರೆ ಯಾವಾಗ ಕಳೆ ಜಾಸ್ತಿ ಇತ್ತಂದ್ರೆ ಲಾಸ್ಟ್ ನಾವು ಹಾಕಿರ್ತವೆ ಬೆಳೆ ಅದರಲ್ಲಿ ಕಳೆ ಜಾಸ್ತಿ ಆಗಿರ್ತೈತಿ. ಈಗ ಅಂಥ ಸಮಯದಲ್ಲಿ ನಾವು ಈ ಕಳೆನಾಶಕವನ್ನು ಉಪಯೋಗ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಈ ಎಡೆ ಅಂತರ ಬೇಸಾಯ ಮಾಡೋದ್ರಿಂದನೂ ಸೇನಂದ್ರೆ ಕಳೆಯನ್ನು ನಿಯಂತ್ರಣ ಮಾಡ್ಬೋದು. ಮತ್ತು ಇತರೆ ತಾಂತ್ರಿಕತೆಗಳಂತ ಏನಂತಂದ್ರೆ ನಾವು ಹೆಚ್ಚಿನ ಇಳುವರಿ ಕೊಡಬೇಕಾದ್ರೆ ಒಂದು ಯಾವ ಪೋಷಕಾಂಶಗಳನ್ನು ನಾವು ಸಿಂಪಡಣೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ಈಗ ಕಡಲೆ ಹೂ ಆಡೋ ಸಮಯದಲ್ಲಿ 2x ಯೂರಿಯಾ ಅಥವಾ 2x ಯಾವ್ದಾರ ಒಂದು ಅದನ್ನಂದರೆ 2x ಅಂತಂದರೆ 20g ಯೂರಿಯಾ ಅಥವಾ 20g DAP ಪ್ರತಿ ಲೀಟ್ರಿಗೆ ನೀರು ಹಾಕಿ ಹೂ ಬರುವ ಸಮಯದಲ್ಲಿ ಸಿಂಪಡಣೆ ಮಾಡೋದ್ರಿಂದ ನಮಗೇನಾಗ್ತದೆ ಅಂದರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ನಂತರ ಏನಂತಂದರೆ ಕಡಲೆ ಬಿತ್ತಿದ ಒಂದು 35-40 ದಿವಸ ನಂತರ ನಾವು ಕುಡಿಚಿ ಹುಟ್ಟೋದ್ರಿಂದನೂ ಸಹ ಏನಂತಂದರೆ ಒಂದು ಕೌಲುಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ನಂಬರ್ ಆಫ್ ಬ್ರಾಂಚ್ ಅಂತ ಹೇಳ್ತಾರಲ್ಲ, ಆ ಸಂಖ್ಯೆಗಳು ಜಾಸ್ತಿ ಆಗೋದ್ರಿಂದ ಏನಾಗ್ತೈತೆ ಅಂದರೆ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತೈತೆ, ಹಾಗಾಗಿ ಇಳುವರಿನೂ ಬರ್ತದೆ. ಮತ್ತು ಇನ್ನೊಂದು ನಾವು ಬಿತ್ತಿದ 35 ದಿನ ನಂತರ 20 PPM ನ್ಯಾಪ್ತಲಿಕ್ ಅಸಿಟಿಕ್ ಆಮ್ಲ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಗಿಡಗಳು ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಈಗ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಏನಂತಂದರೆ ನಮಗೆ ಚಿಪ್ಪಿ ಮ್ಯಾಜಿಕ್ ಅಂತ ಬಂದಿದೆ. ಆ ಚಿಪ್ಪಿ ಮ್ಯಾಜಿಕ್ ಅಂದರೆ ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಲಘು ಪೋಷಕಾಂಶ ಇರ್ತವೆ ಆ್ಯಕ್ಚುಲಿ, ಮತ್ತು ಸಸ್ಯ ಪ್ರಚೋದಕಗಳು ಇರ್ತವೆ ಆ್ಯಕ್ಚುಲಿ. ಅದನ್ನು ಸಹ ಸಿಂಪಡಣೆ ಮಾಡೋದ್ರಿಂದ ಏನಂತಂದರೆ 1% ಅಂತ ಹೇಳ್ತಾನೆ, ಅಂದರೆ 10g ಪ್ರತಿ ಲೀಟ್ರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಯಾವಾಗಂದರೆ ಹೂ ಬರೋ ಸಮಯದಲ್ಲಿ ಮಾಡೋದ್ರಿಂದ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿ ಕಾಯಿ ಜಳ ಆಗಲ್ಲ, ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಈ ಥರ ಪಲ್ಸ್ ಏನಂತಂದರೆ ಚಿಪ್ಪಿ ಮ್ಯಾಜಿಕ್ ಅಂತ, ಇದು ಈ ಒಂದು ಕಡಲೆ ಬೆಳೆಗೆ ಹೇಳಿ ಮಾಡಿಸಿದ ಚಿಪ್ಪಿ ಮ್ಯಾಜಿಕ್ ಅಂತ, ಇದನ್ನು ಉಪಯೋಗ ಮಾಡ್ಕೋಬೋದು. ಯಾವುದನ್ನು ಸಿಂಪಡಣೆ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಮತ್ತು ಈಗ ಕಡಲೆಯಲ್ಲಿ ನೀರಾವರಿ ಇದ್ದರೆ, ನೀರಾವರಿ ಇದ್ದವರು ಏನಾದರೂ ತೇವಾಂಶದ ಕೊರತೆ ಕಂಡಾಗ ನಾವೇನು ಮಾಡ್ಕಂದ್ರೆ ಮೊದಲನೇ ನೀರನ್ನು ನಾವು ಹೂ ಬರೋ ಸಮಯದಲ್ಲಿ ಅಂದರೆ 45 ದಿವಸ, ನಂತರ 75 ದಿವಸ ಅಂದರೆ ಕಾಳು ಕಟ್ಟೋ ಸಮಯದಲ್ಲಿ ಏನೋ ನೀರಿತ್ತು ಅಂದರೆ, ಇದಕ್ಕೇನು ನೀರು ಬೇಕಾಗಿಲ್ಲ, ನೀರಿತ್ತಂದರೆ ರೈತರು 2 ನೀರನ್ನು ಬಿಡ್ಬೋದು. ಒಂದು ಹೂ ಬರೋ ಸಮಯದಲ್ಲಿ ಅಂದರೆ 45 ದಿವಸಕ್ಕೆ, ಕಡಲೆ ಬಿತ್ತಿದ 45 ದಿವಸಕ್ಕೆ, ಮತ್ತು ಕಡಲೆ ಬಿತ್ತಿದ 75 ದಿವಸಕ್ಕೆ, ಅಂದರೆ ಕಾಳು ಕಟ್ಟೋ ಸಮಯದಲ್ಲಿ ನಾವು ಒಂದು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಮತ್ತು ಈಗ ಕಡಲೆಯಲ್ಲಿ ನಾನು ಹೇಳಿದೆ ನಿಮಗೆ ಬೇಸಾಯ ಕ್ರಮಗಳ ಬಗ್ಗೆ ಹೇಳಿದೆ, ಮತ್ತು ಈಗ ಹಾಗೆ ನಮಗೆ ಕೀಟ ಮತ್ತು ರೋಗಗಳ ಹತೋಟಿ ಕ್ರಮಗಳು ಅದು ಭಾಳ ಇಂಪಾರ್ಟೆಂಟ್. ಕಡಲೆಯಲ್ಲಿ ಅದೇ ಸಮಸ್ಯೆ, ಅದಕ್ಕೋಸ್ಕರ ನಮಗೆ ಕಾಯಿ ಕೊರಕ ಹುಳ ಸಮಸ್ಯೆ ಅಥವಾ ಕಡಲೆ ಹುಳ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಅದನ್ನು ನಾವು ಯಾವ ಥರ ಹತೋಟಿ ಮಾಡೋಕ್ಕಂತಂದ್ರೆ ನಾವು ಬೇಸಾಯ ಕ್ರಮಗಳು ಅಂತಂದರೆ ಮಾಗೆ ಉಳುಮೆ ಮಾಡೋಕ್ಕಂತ ಹೇಳ್ತೆ ನಿಮಗೆ. ಮಾಗೆ ಉಳುಮೆ ಅಂದರೆ ಆಳವಾಗಿ ಉಳುಮೆ ಮಾಡಿದ್ರೆ ಏನಾಗ್ತೈತೆ ಅಂದರೆ ಒಂದು ಕಾಯಿ ತಿನ್ನುವ ಹುಳ ಅಥವಾ ಎಲೆ ತಿನ್ನುವ ಹುಳ ಇದೆಯಲ್ಲ, ಅದರ ಎಗ್ ಅಂತ ತತ್ತಿಗಳಿರ್ಬೋದು, ಲಾರ್ವಾ ಇರ್ಬೋದು, ಪೀಪಿ ಅದು ಮೇಘ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಆಳವಾಗಿ ಉಳುಮೆ ಮಾಡೋದ್ರಿಂದ ಮೇಲೆ ಬಂದು ಆ ಸೂರ್ಯನ ಕಿರಣಕ್ಕೆ ಅವೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಆ ಥರ ನಾವು ಯಾಕಂದರೆ ಸಮಗ್ರವಾದ ಪದ್ಧತಿಗಳನ್ನ ಅಳವಡಿಕೋಬೇಕು. ಬರೀ ಒನ್ಲಿ ಕೀಟನಾಶಕ ಹೊಡೆಯೋದು ಉಪಯೋಗ ಇಲ್ಲ, ಯಾಕಂದರೆ ಸಮಗ್ರವಾಗಿ ನಾವು ಈ ಒಂದು ಕೀಟೆಯನ್ನು ಹತೋಟಿ ಮಾಡಿದರೆ ನಾವು ಕಂಟ್ರೋಲ್ ಆಗ್ತದೆ ಆ್ಯಕ್ಚುಲಿ. ನಾವು ಸಡನ್ನಾಗಿ ಹೋಗೋದಕ್ಕೆ ಆ ಕೀಟನಾಶಕ ಉಪಯೋಗ ಮಾಡೋದು. ಅದಕ್ಕೋಸ್ಕರ ಸಮಗ್ರವಾಗಿ ಅಂದರೆ ಬೇಸಾಯ ಪದ್ಧತಿ ಹೇಳಿ ನಿಮಗೆ. ಆಮೇಲೆ ಸಮ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋ ಅಂತ ಹೇಳಿದೆ. ಹಾಗೆ ಆ ಥರ ಸಮ ಪ್ರಮಾಣ ಬಳಕೆ ಮಾಡ್ಕೊಂಡ್ರು ನಮಗೆ ಈ ಒಂದು ರೋಗದ ಈ ಒಂದು ಕೀಟದ ಬಾಧೆ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಮತ್ತು ಯಾಂತ್ರಿಕ ಕ್ರಮಗಳಂತ ಹೇಳ್ತಾರೆ ನಮಗೆ. ಯಾಂತ್ರಿಕ ಕ್ರಮ ಅಂದರೆ ರಾತ್ರಿ ಬೆಳಕು ಹಚ್ಚಿಡೋದು. ಬೆಳಕು ಹಚ್ಚಿದಾಗ ಏನಾಗ್ತದೆ, ಪತಂಗಗಳು ಬಂದು ಆಕರ್ಷಣೆ ಆಗ್ತದೆ, ಆ ಬೆಳಕಿ ಬರ್ತದೆ ಆ್ಯಕ್ಚುಲಿ. ಅವನ್ನು ನಾವು ಆಯ್ಕೆ ಕೈಯಲ್ಲಿ ಆಯ್ಕೆ ಒಂದು ಅದನ್ನು ನಾವೇನಂತಂದ್ರೆ ನಾವು ಸಾಯಿಸ್ಬೋದು ಆ್ಯಕ್ಚುಲಿ. ಮತ್ತು ಕವಲಕಡ್ಡಿ ಬಳಕೆ ಅಂತ ಹೇಳ್ತವೆ. ಇನ್ನೊಂದು ಏನಂತಂದರೆ ನಾವು ಅಲ್ಲಲ್ಲಿ ಹೊಲದಲ್ಲಿ 1 ಎಕರೆಗೆ ಒಂದು 20 ಕವಲಕಡ್ಡಿಗಳನ್ನು ಸ್ವಲ್ಪ ಕಡಲೆಕ್ಕಿಂತ ಎತ್ತರ ಇರುವಂಥ ನಾವು ಕೋಲುಗಳಂತ ಹೇಳ್ತೇವಲ್ಲ, ಆ ಕೋಲುಗಳನ್ನು 1 ಎಕರೆಗೆ ಒಂದು 20 ಅಲ್ಲಲ್ಲಿ ನಿಲ್ಲಿಸ್ಬಿಟ್ರೆ ಏನಾಗ್ತೈತೆ ಅಂದರೆ ನಮಗೆ ಪಕ್ಷಿಗಳು ಬಂದು ಆ ಒಂದು ಆ ಕೋಲ ಮೇಲೆ ಬಂದು ಕೂತ್ಕೊಂತವೆ ಆ್ಯಕ್ಚುವಲಿ. ಅವಾಗ ಏನಾಗ್ತದೆ ಅಂದರೆ ಈ ಕಾಯಿಕೊರಕ ಹುಳವನ್ನು ಆಶ್ಕೊಂಡು ತಿಂತವೆ ಆ್ಯಕ್ಚುವಲಿ. ಅದಕ್ಕೆ ಕವಲಕಡ್ಡಿಯ ಬಳಕೆ ಅಂತ ಹೇಳ್ತಾರೆ. ಆಮ್ಯಾಕೆ ಈ ಪಕ್ಷಿಗಳನ್ನು ಆಕರ್ಷಣೆ ಮಾಡೋಕ್ಕಂದ್ರೆ ನಾವೇನಂತಂದ್ರೆ ಈ ಮಂಡಕ್ಕಿ ಅಂತ ಬರುತ್ತೆ ಆ್ಯಕ್ಚುವಲಿ. ಮಂಡಕ್ಕಿಯನ್ನು ನಾವು ಮಾಡ್ಬೋದು ಅಥವಾ ಅನ್ನವನ್ನು ನಾವು ಹೊಲದಲ್ಲಿ ಉಗ್ಗಿದ್ರೆ ಈ ಪಕ್ಷಿಗಳು ಬರುತ್ತೆ ಆ್ಯಕ್ಚುವಲಿ. ಆ ಪಕ್ಷಿಗಳು ಅದನ್ನು ತಿನ್ನೋ ಜೊತೆಗೆ ಈ ಹುಳವನ್ನು ತಿಂದ್ಬಿಡ್ತವೆ ಆ್ಯಕ್ಚುವಲಿ. ಅದಕ್ಕೋಸ್ಕರ ಕವಲಕಡ್ಡಿಗಳನ್ನು ಬಳಕೆ ಮಾಡ್ಕೊಬೋದು. ಮೋಹಕ ಬಲೆ ಅಂತ ಬರ್ತದೆ ಆ್ಯಕ್ಚುಲಿ. ಏನಂತಂದರೆ ನಮಗೆ ರೈತರಿಗೆ ಗೊತ್ತಾಗಲ್ಲ ಹುಳ ಬಂದತೆ ಅನ್ನೋದು. ಅದಕ್ಕೋಸ್ಕರ ಮೋಹಕ ಬಲೆಗಳಂತಂದರೆ ಪೆರ್ಮನ್ ಟ್ರಾಪ್ ಅಂತ ಹೇಳ್ತಾರೆ. ನಾವು 1 ಎಕರೆಗೆ ಒಂದು 5-6 ಪೆರ್ಮನ್ ಟ್ರಾಪ್ ಹಾಕೋದ್ರಿಂದ ಏನಾಗ್ತೈತೆ ಅಂದರೆ ಈ ಒಂದು ಪತಂಗಗಳು ಗಂಡು ಪತಂಗಗಳು ಹೆಣ್ಣು ಪತಂಗ ಅದರಲ್ಲಿರುತ್ತೆ ಆ್ಯಕ್ಚುಲಿ, ಅದು ಲೀವ್ಸ್ ಇರುತ್ತೆ ಆ್ಯಕ್ಚುಲಿ. ಅದು ಏನಂತಾರೆ ಗಂಡು ಪತಂಗವನ್ನು ಆಕರ್ಷಣೆ ಮಾಡ್ತೈತೆ. ಆವಾಗ ಗಂಡು ಒಂದು ರಾತ್ರಿಗೆ ಒಂದು 5-6 ಬಿತ್ತಂದರೆ ಓ ಇಲ್ಲಿ ಈ ಒಂದು ಕಾಯಿಕೊರಕದ ಹುಳ ಸಮಸ್ಯೆ ಇದೆ, ಆವಾಗ ನಾವು ಸಿಂಪಡಣೆ ಮಾಡೋಕ್ಕೆ ಮಾಡ್ಬೋದು ಈ ಥರ. ಮತ್ತು ಜೈವಿಕ ಕ್ರಮಗಳಂತ, ನಾವು ಜೈವಿಕ ಕ್ರಮಗಳಂತ ಹೇಳ್ತೇವೆ ನಿಮಗೆ ಆ್ಯಕ್ಚುಲಿ. ಇವೇನಂತಂದರೆ ಜೀವಾಣುಗಳನ್ನ ಉಪಯೋಗ ಮಾಡ್ಕೊಂಡು ತಯಾರು ಮಾಡಿದಂಥ ಜೈವಿಕ ಪೀಡನಾಶಕ ಅಂತ ಹೇಳ್ತಾರೆ. ನಾವೇನಂತಂದ್ರೆ ಇದರಲ್ಲಿ ನ್ಯೂಮೋರಿಯಾ ರಿಲೆ ಅಂತ ಬರುತ್ತೆ ಆ್ಯಕ್ಚುಲಿ. ಅದು ಒಂದು ಲೀಟ್ರ್ ನೀರಿಗೆ 2-3 grams ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಆಗ್ತದೆ. ಇಲ್ಲ NPV ಅಂತ ಬರ್ತದೆ, ಅದನ್ನು ಉಪಯೋಗ ಮಾಡ್ಕೋಬಹುದು. ಈ ಥರ ನಾವು ವೈರಸ್ ಅಥವಾ ಏನಂತಂದ್ರೆ ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ನಾವು ಈ ಒಂದು ಹುಳವನ್ನು ಹತೋಟಿ ಮಾಡ್ಬೋದು. ಇನ್ನು ಸಸ್ಯಜನ್ಯ ಕೀಟನಾಶಕ ಅಂತ ಬೇವಿನ ಬೀಜ ಕಷಾಯ ಸಿಗ್ತದೆ. ಆ್ಯಕ್ಚುಲಿ ಬೇವಿನ ಬೀಜ ಕಷಾಯನ ನಾವು ತಯಾರು ಮಾಡ್ಕೊಂಡು ಸಹ ಏನಂತಂದ್ರೆ ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡ್ಬೋದು. ಇನ್ನು ರಾಸಾಯನಿಕ ಕೀಟನಾಶಕಗಳಿಗೆ ಲಾಸ್ಟ್ ಆಪ್ಷನ್ ನೋಡ್ಕೊಂಡು ಹುಳಗಳ ಮೇಲೆ ಅದರ ಒಂದು ಫಸ್ಟ್ ಏನಂತಂದ್ರೆ ನಾವು ಈ ಎಮಮ್ಯಾಕ್ಟಿನ್ ಬೆಂಜಾಯ್ಟ್ ಅಂತ ಬರ್ತದೆ, 1 liter ನೀರಿಗೆ ನಾವು 1/4 gram ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಾವು ಹುಳನ ಹತೋಟಿ ಮಾಡೋದು. ನೋಡ್ಕೋಬೇಕು, ಸಣ್ಣ ಸೈಜ್ ಇದ್ದರೆ ಈ ಥರ ಮಾಡ್ಕೋಬೋದು, ಎಮಮ್ಯಾಕ್ಟಿನ್ ಬೆಂಜಾಯ್ಟ್ 1-2 sets ಹೊಡಿಬೋದು. ನಂತರ ನಮಗೆ ಏನಂತಂದ್ರೆ ನಮಗೆ ಜಾಸ್ತಿ ಹುಳ ಸೈಜ್ ದೊಡ್ಡದಾಗ ನಾವು ಹೇಳಿದ್ ನಿಮಗೆ ಕೊರಜನ್ ಅಂತ ಬರ್ತದೆ. ಆ್ಯಕ್ಚುಲಿ 1 liter ನೀರಿಗೆ 0.3 milli ಅಥವಾ ML ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಇವುಗಳನ್ನ ಹತೋಟಿ ಮಾಡೋದು. ಇವು ರಾಸಾಯನಿಕವಾಗಿ. ಮತ್ತು ಇನ್ನೊಂದು ಸ್ಪೈನೋಸೈಡ್ ಅಂತ ಬರುತ್ತೆ. ಆ್ಯಕ್ಚುಲಿ 1 liter ನೀರಿಗೆ 0.2 ml ಪರ್ ಲೀಟ್ರ್ ಹಾಕಿ ನಾವು ಸಿಂಪಡಣೆ ಮಾಡೋದು ಸ್ಪೈನೋಸೈಡ್ ಅಂತ. ಈ ಥರ ಸಮಗ್ರವಾಗಿ ನಾವು ಹತೋಟಿ ಮಾಡ್ಕೊಂಡ್ರೆ ನಾವು ಇವುಗಳನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಇದರಲ್ಲಿ ಬರುವ ಪ್ರಮುಖ ರೋಗಗಳಂತಂದರೆ ನಮಗೆ ಸೊರಗು ರೋಗ ಅಥವಾ ಬಾಡು ರೋಗ ಅಂತ ಹೇಳ್ತಾರೆ. ಇದು